ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ನಾವು ಭಗವಂತನ ಕೈಯನ್ನು ಹಿಡಿದುಕೊಂಡಿದ್ರೆ ಅದಕ್ಕೆ ಮರ್ಕಟ ಕಿಶೋರ ನ್ಯಾಯ ಅಂತ ಹೆಸರು. ಭಗವಂತ ನಮ್ಮನ್ನು ಹಿಡಿದುಕೊಂಡಿದ್ರೆ ಅದಕ್ಕೆ ಮಾರ್ಜಾರ ಕಿಶೋರ ನ್ಯಾಯ ಅಂತ ಹೆಸರು. ಶ್ರೀರಾಮಕೃಷ್ಣ ಈ ಉದಾಹರಣೆಯನ್ನು ಮುಂದೆ ಬೇರೆ ಸಂದರ್ಭದಲ್ಲಿ ಕೊಡುವವರಿದ್ದಾರೆ. ಬೆಕ್ಕಿನ ಮರಿ ಯಾವ ಪ್ರಯತ್ನವನ್ನೂ ಮಾಡೋದಿಲ್ಲ, ಸುಮ್ಮನೆ ಮ್ಯಾವ್ ಮ್ಯಾವ್ ಅಂತ ಕೂತ್ಕೊಂಡಿರ್ತದಷ್ಟೆ. ಅದಕ್ಕೇನಾದ್ರೂ ಹಸಿವೆ ಆಯಿತು ಅಂತಂದ್ರೆ ಮ್ಯಾವ್ ಮ್ಯಾವ್ ಅಂತ ಕೂಗೋದಷ್ಟೋ ಅಟೇ ಗೊತ್ತು. ಆ ತಾಯಿ ಬೆಕ್ಕು ಬೇಕು ಬೇಕಾದಾಗ ಬಂದು ಅದಕ್ಕೆ ಆಹಾರವನ್ನು ಕೊಟ್ಟು, ಕೆಲವು ಸಲ ಯಜಮಾನ ಹಾಸಿಗೆ ಮೇಲೆಯೇ ಆ ಬೆಕ್ಕಿನ ಮರಿಯನ್ನು ಮಲಗಿಸಿರ್ತದೆ, ಕೆಲವು ಸತಿ ಒಲೆಯ ಮುಂದೆ ಮಲಗಿಸಿರ್ತದೆ, ಕೆಲವು ಕಟ್ಟಿಗೆ ಮೇಲೆ ಮಲಗಿಸಿರ್ತದೆ. ಈ ರೀತಿಯಲ್ಲಿ ಎಲ್ಲಿ ಬೇಕೋ ಅಲ್ಲಿ ಕರ್ಕೊಂಡು ಹೋಗಿ ಅದನ್ನು ಮಲಗಿಸ್ತದೆ. ಆದರೆ ಯೋಗಕ್ಷೇಮವನ್ನು ಪೂರ್ಣ ಈ ಬೆಕ್ಕೆಯೇ ನೋಡಿಕೊಳ್ತದೆ. ಆ ಮರಿ ಬೆಕ್ಕು ಯಾವ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ಆದರೆ ಈ ಕೋತಿಯ ಮರಿ ಹಾಗಲ್ಲ, ಅದು ತಾಯಿಯ ಎದೆಯನ್ನು ಬಲವಾಗಿ ಹಿಡ್ಕೊಂಡಿರ್ತದೆ, ತಾನೇ ಹಿಡಿದುಕೊಂಡಿರ್ತದೆ. ಅಂತಹ ಸಂದರ್ಭದಲ್ಲಿ ಕೂಡ ಈ ಕೋತಿ ಹೆಣ್ಣು ಕೋತಿ ಮರದ ಕೊಂಬೆಯಿಂದ ಕೊಂಬೆಗೆ ಹಾರತಾ ಇರುತ್ತೆ. ಈ ಮರಿ ಬಿದ್ದೋಗುವ ಸಂಭವ ಬಹಳ ಇದೆ, ಆದರೆ ಅದಕ್ಕೆ ಅಭ್ಯಾಸ ಬಲ ಗಟ್ಟಿಯಾಗಿ ಹಿಡ್ಕೊಡ್ತಕ್ಕಂಥದ್ದು. ಮಂಗಮುಷ್ಟಿ ಮಂಗಮುಷ್ಟಿ ಅಂದ್ರೆ ಅದೇನೆ, ಒಂದ್ಸತಿ ಹಿಡಿತು ಅಂತಂದ್ರೆ ಮತ್ತೆ ಅದು ಬಿಡೋದಿಲ್ಲ. ಅಷ್ಟು ಬಲವಾಗಿ ಆ ಮಂಗದ ಮರಿ ಆದರೂ ಹಿಡಿದುಕೊಂಡಿತ್ತು. ಆದರೆ ಈ ಮನುಷ್ಯನ ಮರಿ ಇದಾನಲ್ಲ, ಅವನು ಅಷ್ಟು ಗಟ್ಟಿಯಾಗಿ ಹಿಡಿದಾನು ಅಂತನೂ ಖಾತ್ರಿ ಇಲ್ಲ. ಯಾತಕ್ಕೆ ಅಂದ್ರೆ ಚಂಚಲ, ಬಹಳ ಚಂಚಲ ಸ್ವರೂಪಿ ಇವನು. ಆದ್ರಿಂದ ಯಾವ ಕ್ಷಣದಲ್ಲಿ ಆ ದೇವರ ಕೈಯನ್ನು ಇವನೇ ಬಿಟ್ಟುಬಿಡ್ತಾನೋ ಗೊತ್ತಿಲ್ಲ. ಆದ್ರಿಂದ ಭಗವಂತನ ಕೃಪೆಗಾಗಿ ಪ್ರಾರ್ಥನೆ ಮಾಡಬೇಕು. ಭಗವಂತನೇ ಕೃಪೆ ಮಾಡಿ ಸಂದೇಹ ನಿವೃತ್ತಿ ಮಾಡಿಕೊಟ್ರೆ, ತಾನೇ ತೋರಿಸಿಕೊಂಡ್ರೆ ಇನ್ನು ಕಷ್ಟಪಡಬೇಕಾಗಿರುವುದಿಲ್ಲ ಅಂತನೋ ಮಾತನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಭಗವಂತ ದರ್ಶನ ಕೊಟ್ಟ ಮೇಲೆ ಮಾತ್ರವೇ ನಮ್ಮ ಸಂದೇಹ ನಿವೃತ್ತಿ. ಆತ್ಮ ಸಾಕ್ಷಾತ್ಕಾರ ಅಥವಾ ಪರಮಾತ್ಮ ಸಾಕ್ಷಾತ್ಕಾರ, ಹೇಗೇ ಕರೆಯಿರಿ, ಯಾವುದೇ ರೀತಿಯಿಂದ ಕರೆಯಿರಿ, ಆಗತಕ್ಕಂಥ ಅನುಭವ ಮಾತ್ರ ಒಂದೇ. ಅಂತಹ ಒಂದು ಅನುಭವ ಆದ ಮೇಲೆ ಮಾತ್ರವೇ ಸಕಲ ಸಂದೇಹಗಳು ಕೂಡ ನಿವೃತ್ತಿ ಹೊಂದುತ್ತವೆ. ವಿದ್ಯತೆ ಹೃದಯ ಗ್ರಂಥಿ ಶ್ಚಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಪರಾವರನಾದ ಪರಮಾತ್ಮನ ದರ್ಶನವಾದ ಮೇಲೆ ಮಾತ್ರವೇ ಸಕಲ ಕರ್ಮಗಳು ಕೂಡ ಚಿನ್ನ ಚಿನ್ನವಾಗಿ ಹೋಗಿಬಿಡುತ್ತವೆ, ಸಕಲ ಸಂಶಯಗಳು ಕೂಡ ಪರಿಹರಿಸಲ್ಪಡುತ್ತವೆ. ಅಲ್ಲಿಯವರೆಗೆ ಇಲ್ಲ. ಆದರೆ ಶ್ರೀ ರಾಮಕೃಷ್ಣ ಹೇಳ್ತಾರೆ, ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ವ್ಯಾಕುಲರಾಗಿ ಆತನನ್ನು ಕರೆಯುತ್ತಾ ಸಾಧನೆ ಮಾಡುತ್ತಾ ಮಾಡುತ್ತಾ ಇದ್ರೆ ಆತನ ಕೃಪೆ ಒದಗುತ್ತದೆ. ಆತನ ಕೃಪೆ ಒದಗುತ್ತು ಅಂತ ಹೇಳಿದ್ರೆ ಏನರ್ಥ, ಭಗವಂತ ಅವನು ಹಿಡ್ಕೊಳ್ತಾನೆ ನಮ್ಮ ಕೈನ ಅಂತ. ಆದರೆ ಯಾವ ರೀತಿಯಲ್ಲಿ ವ್ಯಾಕುಲವಾಗಿ ಕರಿಬೇಕು, ಮಗು ತನಗಾಗಿ ಬಹಳವಾಗಿ ಸುತ್ತಿ ಬಳಸಾಡುತ್ತಿರುವುದನ್ನು ನೋಡಿದರೆ ತಾಯಿಗೆ ಮರುಕ ಹುಟ್ಟಿಬಿಡುತ್ತದೆ. ಅವಿತುಕೊಂಡಿದ್ದ ತಾಯಿ ಹೊರಕ್ಕೆ ಬಂದು ತೋರಿಸಿಕೊಂಡು ಬಿಡ್ತಾಳೆ ಅಂತನ್ನುವ ಇನ್ನೊಂದು ಉದಾಹರಣೆಯನ್ನು ನಮ್ಮ ಮುಂದಿಡ್ತಾ ಇದ್ದಾರೆ. ಮಗು ತಾಯಿಯ ದರ್ಶನಕ್ಕಾಗಿ ಹೇಗೆ ಒದ್ದಾಡ್ತದೋ ಆ ರೀತಿಯಲ್ಲಿ ಒದ್ದಾಡಬೇಕು ನಾವು. ಆ ಮಗು ತುಂಬಾ ಬಳಲಿದ್ದನ್ನ ಗಮನಿಸಿದ ಮೇಲೆಯೇ ಎಲ್ಲೋ ಅಡಗಿಕೊಂಡಿದ್ದ ತಾಯಿ ತಕ್ಷಣ ಓಡಿ ಬಂದು ಆ ಮಗುವನ್ನು ಎತ್ತಿಕೊಳ್ತಾಳೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಜಗನ್ಮಾತೆ ಅಥವಾ ಭಗವಂತ ಇಲ್ಲೇ ಎಲ್ಲೋ ಆ ಕಡೆ ಅಡಗಿಕೊಂಡಿದ್ದಾನೆ. ನಾವು ಕರಿಬೇಕು, ಗಟ್ಟಿಯಾಗಿ ಕರಿಬೇಕು. ಪ್ರಾಣ ಹೋಗುವ ಸಂದರ್ಭ ಬಂದರೂ ಕೂಡ ಅವನನ್ನೇ ಕರಿಬೇಕು. ಆದರೆ ನಮ್ಮ ಅವಸ್ಥೆ ಹೇಗೆ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣರೇ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಗಿಣಿಗೆ ರಾಮ ರಾಮ ಅಂತ ಹೇಳೋದಿಕ್ ಕಲಿಸಿಕೊಡ್ತಾರಂತೆ. ಅದು ಮನೆಗೆ ಬಂದವರ ಹತ್ರ ಎಲ್ಲ ಮಾತಾಡ್ತಾ ಇರುತ್ತೆ, ರಾಮ ರಾಮ ಅಂತ ಹೇಳ್ತಿರುತ್ತಂತೆ. ಯಾವಾಗ ಕೇಳಿದ್ರು ರಾಮ ರಾಮ ಅಂತ ಹೇಳ್ತಿರುತ್ತಂತೆ. ಆದ್ರೆ ಅದನ್ನೇನಾದ್ರೂ ಒಂದು ಬೆಕ್ಕು ಹಿಡಿದಕ್ಕೆ ಬಂದಾಗ ಹಿಡ್ಕೊಂಡಾಗ ಅದು ರಾಮ ರಾಮ ಅನ್ನೋದಿಲ್ವಂತೆ, ಕ್ಯಾ ಕ್ಯಾ ಅಂತ ಹೇಳುತ್ತಂತೆ. ನಾವು ಭಗವಂತನ ಸ್ಮರಣೆಯನ್ನು ಏನೋ ಮಾಡ್ತಾ ಇರ್ತೇವೆ, ಕಷ್ಟ ಬಂದಾಗ ಕ್ಯಾಂಕೆ, ರಾಮ ಹೋಯ್ತು, ಕೃಷ್ಣನೂ ಹೋಯ್ತು, ಎಲ್ಲನೂ ಹೋಯ್ತು, ಯಾವುದೋ ಒಂದು ಕೆಲಸಕ್ಕೆ ಬರೆದಿರುವ ಶಬ್ದವನ್ನು ಉಚ್ಚರಿಸಿ ಬಿಡ್ತೇವೆ. ಇದು ನಮ್ಮ ಅವಸ್ಥೆ. ಆದರೆ ಭಗವಂತ ಎಲ್ಲಿಂದ ಬೇಕಾದರೂ ನಮಗೆ ದರ್ಶನವನ್ನು ಕೊಡಬಲ್ಲ. ಅಲ್ಲಿಂದಲೇ ಬರಬೇಕು, ಇಲ್ಲಿಂದಲೇ ಬರಬೇಕು ಅಂತ ಏನು ಕ್ರಮ ಇಲ್ಲ. ನಮ್ಮ ಹೃದಯದ ಒಳಗಡೆಯಿಂದಲೇನೇ ಅವನು ಆವಿರ್ಭವಿಸಬಹುದು. ಆ ಕಡೆ ಹೊರಗಡೆ ಯಾವುದೋ ಒಂದು ಕಾಡಿನಿಂದ ಕೂಡ ಬರಬಹುದು, ಅಥವಾ ಹಿರಣ್ಯಕಶಿಪುವಿನ ಅರಮನೆಯಲ್ಲಿದ್ದಂತಹ ವಜ್ರ ಕಂಬದಿಂದ ಹೊರಕ್ಕೆ ಬಂದ ಹಾಗೆ, ಆ ಪ್ರಹ್ಲಾದನಿಗೋಸ್ಕರ ಬಂದ ಹಾಗೆ ಬರಬಹುದು. ಪ್ರಹ್ಲಾದನಿಗೆ ನಾವು ಆ ಕಂಬವನ್ನ ಭಗವಂತನಿಗೆ ಹೊಡ್ಕೊಂಡು ಬರೋಕ್ ಸಾಧ್ಯ ಆಯ್ತೆ, ವಿಜ್ಞಾನ ಇದನ್ನು ಒಪ್ಪತ್ತಿಯೇ ಅಂತ ಆಲೋಚನೆ ಮಾಡ್ತೀವಿ ನಾವು. ಭಗವಂತನಿಗೆ ಆ ಕಂಬ ಹೊಡಿಸಿ ಏನ್ ಕಷ್ಟ? ಭಗವಂತ ಎಲ್ಲವನ್ನೂ ಕೂಡ ಲಯ ಮಾಡಿಬಿಡಬಲ್ಲ, ಎಲ್ಲವನ್ನೂ ಕೂಡ ಸೃಷ್ಟಿಸಬಲ್ಲ, ಎಲ್ಲವನ್ನೂ ಕೂಡ ಪಾಲಿಸಬಲ್ಲ. ಇಂಥ ಒಂದು ಅದ್ಭುತವಾದಂತಹ ಮಾತನ್ನು ಅವನ ಕುರಿತಾಗಿ ಹೇಳಿದೆ. ಭಗವಂತನ ಕುರಿತಾಗಿ ಬುದ್ಧಿಯಿಂದ ಅರ್ಥಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮೇಧಯ ನ ಬಹುನಾ ಶ್ರುತೇನ ಅಂತನ್ನೋದನ್ನು ತೀರ್ಮಾನವಾಗಿ ಹೇಳಲಾಗಿದೆ. ಯಾಕೆಂತಂದ್ರೆ ಬುದ್ಧಿ ಮೊಟಕು, ಮನಸ್ಸು ಚುಟುಕು. ಈ ಚುಟುಕು ಮೊಟಕು ಬುದ್ಧಿನಲ್ಲಿ ನಾವು ಆ ಅನಂತನಾದ ಭಗವಂತನನ್ನು ಹೇಗೆ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಅಂತನ್ನೋದನ್ನೆಲ್ಲ ವಿವರಿಸಿ ಹೇಳಲಾಗಿದೆ ಉಪನಿಷತ್ತು. ಉಪನಿಷತ್ತು ಕೊನೆಯ ಮಾತು. ಯಾರೇ ಸಾಧನೆ ಮಾಡಿದರೂ ಕೂಡ ಆ ಒಂದು ಸ್ಥಿತಿಗೆ ಬಂದೇ ಬರ್ತಾನೆ. ಇರಲಿ, ಆ ವಿಚಾರ ಬೇರೆ. ಭಗವಂತ ಏನನ್ನು ಬೇಕಾದರೂ ಮಾಡಬಲ್ಲ, ಅಸಾಧ್ಯವನ್ನು ಸುಸಾಧ್ಯವನ್ನಾಗಿಸಬಲ್ಲ ಅಂತ ಹೇಳುವಾಗ ಒಂದು ಘಟನೆ ಹೇಳಬೇಕು ಅಂತ ಮನಸ್ಸಾಗುತ್ತೆ ನನಗೆ. ಶ್ರೀರಾಮಕೃಷ್ಣರು ಕೂಡ ಇವತ್ತು ಭಗವಂತ ಅಂತ ಆಗಿದ್ದಾರೆ. ನಾವೆಲ್ಲ ಒಪ್ಕೊಂಡಿದ್ದೇವೆ, ಹೆಚ್ಚಿನವರು ಒಪ್ಕೊಂಡಿದ್ದೇವೆ, ಇನ್ನೊಬ್ಬರು ಕಾಲಕ್ರಮದಲ್ಲಿ ಒಪ್ಕೊಳ್ತಾ ಇದ್ದಾರೆ. ಅಂತಹ ಭಗವಂತ ಎಂತಹ ಜೀವನವನ್ನು ನಡೆಸಿದ್ದ? ಶುದ್ಧವಾದಂತಹ ಜೀವನ. ತಾನೂ ತಪ್ಪು ಮಾಡಲಿಕ್ಕಿಲ್ಲ, ತಪ್ಪು ಮಾಡಿದವರನ್ನು ಒಪ್ಲಿಕ್ಕಿಲ್ಲ. ಅಂತಹ ಒಂದು ಕಟುವಾದಂತಹ ಜೀವನವನ್ನು ನಡೆಸಿದವರು ಅವರು. ತಪ್ಪು ಮಾಡಿದ್ದಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು ಅಂತ ಹೇಳ್ತಕ್ಕಂಥದ್ದು ಭಗವಂತನ ನಿಯಮ. ಈಗ ಮಥುರಾನಾಥ ವಿಶ್ವಾಸ, ಶ್ರೀರಾಮಕೃಷ್ಣ ಪರಮ ಭಕ್ತ, ತುಂಬಾ ಸೇವೆ ಮಾಡಿದವನು, ಹೃತ್ಪೂರ್ವಕವಾಗಿ ಸೇವೆ ಮಾಡಿದವನು, ಪ್ರಾಮಾಣಿಕವಾಗಿ ಸೇವೆ ಮಾಡಿದವನು. ಅವನು ಒಳ್ಳೆಯವನೇ, ಆದರೆ ಆ ರಾಜಸಿಕ ಅಹಂಕಾರ ಅಂತ ಹೇಳ್ತಕ್ಕಂಥದ್ದು ಅವನಲ್ಲಿ ಕೂಡ ಇತ್ತು. ದೊಡ್ಡ ಜಮೀನ್ದಾರ ಅಂತ ಹೇಳಿದ ಮೇಲೆ ಹಲವಾರು ಬಗೆಯ ತಾಪತ್ರಯಗಳೆಲ್ಲ ಅವನಿರುತ್ತವೆ. ಒಂದು ಸಲ ಏನಾಗಿದೆ, ಈ ಜಮೀನ್ದಾರನಿಗೂ ಅಂದರೆ ಮಥುರಾನಾಥ ವಿಶ್ವಾಸನ ಕಡೆಯವರಿಗೂ ಇನ್ನೊಬ್ಬ ಜಮೀನ್ದಾರನ ಕಡೆಯವರಿಗೂ ದೊಡ್ಡದೊಂದು ಜಗಳ ಹುಟ್ಟಿಕೊಂಡಿತು, ಹೊಡೆದಾಟ ಆಯಿತು. ಬಾಯಿಂದ ಬಾಯಿಗೆ, ಕೈಯಿಂದ ಕೈಗೆ, ಕತ್ತಿಯಿಂದ ಕತ್ತಿಗೆ, ಕೊನೆಗೆ ಯಾವನೋ ಆ ಕಡೆ ಒಬ್ಬನನ್ನ ಈ ಕಡೆ ಒಬ್ಬ ಮನುಷ್ಯ ಮಥುರಾನಾಥ ವಿಶ್ವಾಸನ ಕಡೆಯವನೊಬ್ಬ ಕೊಂದು ಹಾಕ್ಬಿಟ್ಟ. ಅದು ಇವ್ರ ಕಡೆಯವರೇ ಕೊಂದದ್ದು ಅಂತ ಸಾಬೀತಾಗೋಯ್ತು. ಸಾಕ್ಷಿ ಎಲ್ಲ ಒದಗಿದೆ. ಮಥುರಾನಾಥ ವಿಶ್ವಾಸನಿಗೆ ಈಗ ಕೊರಳಿಗೆ ಬಂತು, ಅವನಿಗೆ ಶಿಕ್ಷೆ ಎಲ್ಲ ಅವನಿಗೆ ಹೋಗ್ತದೆ. ಓಡ್ ಬರ್ತಾನೆ, ಶ್ರೀರಾಮಕೃಷ್ಣ ಪಾದಕ್ಕೆ ಬೀಳ್ತಾನೆ, ಅಪ್ಪ ಕಾಪಾಡಬೇಕು. ಈ ತರದೊಂದು ಸನ್ನಿವೇಶ ಬಂದಿದೆ. ಶ್ರೀರಾಮಕೃಷ್ಣ ಆಗ ಹೇಳ್ತಾರೆ, ಮಾಡೋದೆಲ್ಲ ಮಾಡಿಬಿಟ್ಟು ಕೊನೆಗೆ ಬಂದು ಹೇಳ್ತಾ ಇರ್ತೀನಿ ನೀನು. ಆದ್ರೆ ಅವನು ಬಿಡೋದಿಲ್ಲ, ಒಂದೇ ಸವನೇ ಹೇಳ್ತಾನೆ, ಮಾನ ಹೋಗುತ್ತೆ ಅಪ್ಪ, ನೀನು ಕೂಡ ಇದ್ದುಕೊಂಡು, ನಿನ್ನಂಥವನ್ನು ಕೂಡ ಇದ್ದು ಕೂಡ ನನಗಿಂತ ಒಂದು ಕಷ್ಟ ಯಾತಕ್ಕೆ ಬರಬೇಕು, ಹೇಗಾದರೂ ಮಾಡಿ ಹೋಗಲಾಡ್ಸಲೇಬೇಕು ಅಂತ ಕೇಳ್ಕೊಳ್ತಾನೆ. ಆಗ ಶ್ರೀರಾಮಕೃಷ್ಣರು ಭಾವಿಷ್ಠರಾಗ್ತಾರೆ. ಆ ಭಾವದಲ್ಲಿ ಹೇಳ್ತಾರೆ, ಆಗ್ಲಿ, ಕಾಳಿಯ ಇಚ್ಛೆ ಇಂದ ನಿನಗೆ ಅನುಕೂಲವಾಗ್ಲಿ. ಆಶ್ಚರ್ಯ ಏನು ಅಂತ ಹೇಳಿದ್ರೆ ಅಂಥ ಒಂದು ಕೇಸು ಕೂಡ ಹೊರಟೋಗ್ಬಿಡುತ್ತೆ. ಹೇಗೆ ಬಂತೋ ಹಾಗೆ ಹೊರಟೋಗ್ಬಿಡುತ್ತೆ. ಅಸಾಧ್ಯ ಅದು, ಅದನ್ನು ಯಾರೂ ಕೂಡ ನಿಭಾಯಿಸೋದಕ್ಕೆ ಹೋಗಲಾಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ದನ್ನ ಶ್ರೀರಾಮಕೃಷ್ಣ ಹೋಗಲಾಡಿಸ್ತಾರೆ. ಇದನ್ನು ನಾನು ಗಮನಿಸಿದಾಗ ನನಗೆ ಬಹಳ ಆಶ್ಚರ್ಯ ಆಯಿತು. ಸಂದರ್ಭ ಬಂದರೆ ಭಗವಂತ ಎಂತೆಂಥ ಅಪರಾಧಗಳನ್ನು ಕೂಡ ಹೇಗೆ ಕ್ಷಮಿಸಿ ಅದೇ ಆಗಲೇ ಇಲ್ಲ ಅನ್ನೋ ಹಾಗೆ ಮಾಡಿಬಿಡ್ತಾನೆ ಅಂತನ್ನೋದು ನನ್ನ ಗಮನಕ್ಕೆ ಬಂದಾಗ ನನಗೆ ಬಹಳಷ್ಟು ಆಶ್ಚರ್ಯ ಆಯ್ತು. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮನುಷ್ಯ ತಿಳ್ಕೊಳ್ತಾನೆ ಭಗವಂತನಿಂದ ಅಂತದ್ದೆಲ್ಲ ಮಾಡೋಕ್ ಸಾಧ್ಯವಿಲ್ಲ ಅಂತ, ಭಗವಂತನಿಂದ ಎಷ್ಟೋ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಬಿಡ್ತಾನೆ. ಅಸಾಧ್ಯವಾದದ್ದನ್ನು ಕೂಡ ಸುಸಾಧ್ಯವನ್ನಾಗಿಸೋದಕ್ಕೆ ಸಾಧ್ಯ ಅಂತ ತೋರಿಸೋದಕ್ಕೋಸ್ಕರವೇ ಪುರಾಣ ಕಾಲದಲ್ಲಿ ಹಲವಾರು ಕಥೆಗಳೆಲ್ಲ ಹುಟ್ಕೊಂಡಿವೆ. ಅದು ಕತೆ ಹುಟ್ಕೊಂಡದಲ್ಲ, ಭಗವಂತನೇ ಆಯಾಯ ರೂಪದಲ್ಲಿ ಕಾಲಕಾಲಕ್ಕೆ ಆವಿರ್ಭವಿಸಿ ತನ್ನ ಭವ್ಯವಾದಂತಹ ಲೀಲೆಗಳನ್ನು ತೋರಿಸಿದನು. ಒಂದೊಂದು ಸಂದರ್ಭದಲ್ಲೂ ಒಂದೊಂದು ಲೀಲೆಯನ್ನ ಆಡಿ ಒಂದೊಂದು ತತ್ವವನ್ನ, ಉಪನಿಷತ್ ತತ್ವವನ್ನೇ ಕಲಾತ್ಮಕವಾಗಿ ನಾಟಕೀಯವಾಗಿ ತೋರಿಸಿದನು. ಸಾಮಾನ್ಯ ಜನರಿಗೆ ತತ್ವವನ್ನ ಯಥಾವತ್ತಾಗಿ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ಇರೋದಿಲ್ಲ. ಅವರಿಗೊಂದು ಕಥೆ ಬೇಕು, ಆ ಕಥೆಯ ಮೂಲಕ ತತ್ವವನ್ನು ತಿಳ್ಕೊಳ್ತಕ್ಕಂಥ ಸುಲಭ ಆಗ್ತದೆ. ಅದಕ್ಕೋಸ್ಕರ ಭಗವಂತ ಲೀಲೆ ಆಡ್ತಾನೆ. ಶ್ರೀರಾಮಕೃಷ್ಣರೇ ಎಂತಹ ಅದ್ಭುತವಾದಂತಹ ಜೀವನವನ್ನು ನಡೆಸಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನ ಬಹುಶಃ ನಿಮ್ಮಲ್ಲಿ ಒಂದು ಇಷ್ಟು ಜನರಲ್ಲಿ ಒಂದು 10 ಜನರು ಕೂಡ ಸರಿಯಾಗಿದೀವೋ ಅರ್ಥ ಮಾಡ್ಕೊಂಡು ಓದ್ಕೊಂಡಿದ್ದಿರಲೋ ಹೇಳೋದು ಕಷ್ಟ. ಅಂತಹ ಭವ್ಯವಾದಂತಹ ಜೀವನ, ಅದನ್ನು ನೀವು ಓದಿದ್ರೆ ಗೊತ್ತಾಗುತ್ತೆ ಇಂತಹದ್ದೊಂದು ಜೀವನ ನಡೆಯೋಕೆ ಸಾಧ್ಯ ಉಂಟೆ ಅಂತ. ಆಶ್ಚರ್ಯಕರವಾದಂತಹ ಅದ್ಭುತವಾದಂತಹ ಸಾಧನೆ ಅದು. ಮೊನ್ನೆ ತಾನೇ ಅವರ ಜೀವನ ನಡೆದು ಮುಗಿದೋಯ್ತು. ಇಷ್ಟು ಹತ್ತಿರದಲ್ಲಿ ನಾವಿದ್ದೇವೆ. ಅವರ ನೇರ ಶಿಷ್ಯರೇ ಆ ಘಟನಾವಳಿಗಳನ್ನ, ಸತ್ಯ ಘಟನಾವಳಿಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಆದರೂ ಕೂಡ ನಾವು ನಂಬೋದಕ್ಕೆ ಕಷ್ಟವಾಗುತ್ತೆ ಎಷ್ಟೋ ಸಲ. ವಿಷಯ ಹೀಗಿರುವಾಗ ಇನ್ನೊಂದು 1000 ವರ್ಷಗಳ ನಂತರ ಇದೇ ರಾಮಕೃಷ್ಣರ ಜೀವನ ಅಂತ ಹೇಳ್ತಕ್ಕಂಥ ಅದು ಒಂದು ಪುರಾಣವಾಗಿದೆ ಎದುರು ಕೇಳಿ. ಆಮೇಲೆ ಕೇಳೋಕೆ ಯಾರಿದ್ದಾರಲ್ಲಿ. ಆಮೇಲೆ ಒಮ್ಮೆ ಬಂದಾಗ ನಮಗೂ ನಿಮಗೂ ನೆನಪಾದಾಗ ಪುನಃ ಆ ಪ್ರಸ್ತಾಪ ಮಾಡಿ ಅದ್ಭುತವಾದಂತಹ ಘಟನೆಗಳು ಕಾಲಕ್ರಮದಲ್ಲಿ ಪುರಾಣದಂತೆ ಕಂಡು ಬರುತ್ತದೆ. ಆದರೆ ಅದನ್ನು ಸತ್ಯ ಅಲ್ಲ ಅಂತ ಹೇಗೆ ಹೇಳೋದಕ್ಕಾಗುತ್ತೆ? ಹೀಗೆ ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ನಾನು ಹೇಳಿದ್ದು, ಆ ನರಸಿಂಹ ಅಂತ ಹೇಳ್ತಕ್ಕಂಥವನು ಕಂಬವನ್ನು ಒಡೆದು ಬರೋದಕ್ಕೆ ಸಾಧ್ಯ ಆಯಿತು. ಆ ಪ್ರಹ್ಲಾದ ಎಷ್ಟು ಕಷ್ಟಪಡಬೇಕಾಯ್ತು. ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ಮಗು ತನಗಾಗಿ ಬಹಳವಾಗಿ ಸುತ್ತಿ ಬಳಸಾಡುತ್ತಿರುವುದನ್ನು ನೋಡಿದರೆ ತಾಯಿಗೆ ಮರುಕ ಹುಟ್ಟಿ ಬಿಡುತ್ತದೆ ಅಂತ. ಇಲ್ಲಿ ಆ ಮಗು ಪ್ರಹ್ಲಾದ ಬಹಳಷ್ಟು ಕಷ್ಟಕ್ಕೆ ಗುರಿಯಾಗಿದ್ದಾನೆ ಅಂತ ನಿಮಗೆ ನಾನು ಕತೆ ಹೇಳಬೇಕಾಗಿಲ್ಲ. ಆ ಕಷ್ಟವನ್ನೆಲ್ಲ ಅನುಭವಿಸುವ ಸಂದರ್ಭದಲ್ಲಿ ಈ ಹರಿ ಎಲ್ಲೋ ಪರಾರಿ ಆಗಿದ್ದಾನೆ, ಇಲ್ಲ ಅವನು ಅಂತ ತೀರ್ಮಾನಕ್ಕೆ ಬರಲಿಲ್ಲ. ಮತ್ತಷ್ಟು ಅವನ ಮೇಲೆಯೇ ವಿಶ್ವಾಸ ಇಟ್ಟುಕೊಂಡು ಎಲ್ಲ ಕಷ್ಟಗಳಿಂದ ಪಾರಾಗಿ ಕೊನೆಗೆ ಈ ಕಷ್ಟಕ್ಕೆ ಸಿಕ್ಕಾಕೊಳ್ತಾನೆ. ಏನ್ ಕಷ್ಟ ಅದು? ದೇವರು ಎಲ್ಲಿ ಹರಿ ಎಲ್ಲಿದ್ದಾನೆ ತೋರಿಸು. ಯಾವಾಗಲೂ ನೀನು ಹರಿ ಹರಿ ಅಂತೇಳಿ ಹರಿ ಮಾಡ್ತೀಯಲ್ಲ, ಆ ಹರಿ ಎಲ್ಲಿದ್ದಾನೆ ತೋರಿಸು ಅಂತ ಕೇಳಿದ್ರೆ ಅವನು ಎಲ್ಲೆಲ್ಲೂ ಇದ್ದಾನೆ ಅಂತನು ಉತ್ತರ ಕೊಡ್ತಾನವನು. ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳಿದ್ರೆ ಅರ್ಥವಾಗುದಿಲ್ಲ. ಈ ಕಂಬದಲ್ಲಿದ್ದಾನೋ ಇದ್ದಾನೆ, ಈ ಕಂಬದಲ್ಲಿದ್ದಾನೋ ಇದ್ದಾನೆ, ಹಾಗೆ ಒಂದೊಂದೇ ಕಂಬವನ್ನು ತೋರಿಸ್ತಾ ಬರ್ತಾನೆ. ಈ ಕಂಬದಲ್ಲಿದ್ದಾನೋ ಅಂತ ಇವನು ಧೈರ್ಯವಾಗಿ ಹೇಳ್ತಾ ಇದ್ದಾನೆ. ಅವನೇನೋ ಕಂಡವನ ಹಾಗೆ, ಅಥವಾ ಕಂಬದಲ್ಲಿ ಕೂತಿದ್ದು ಇವನು ಹೊರಗಡೆ ಕಣ್ಣಿಗೆ ಕಾಣ್ತಾ ಇದೆ ಅನ್ನೋ ಹಾಗೆ ಹೇಳ್ತಾ ಇದ್ದಾನೆ. ಇದ್ದಾನೆ ಅಂತ ಹೇಳ್ತಾ ಇದ್ದಾನಲ್ಲ, ಏನು ಆಶ್ಚರ್ಯ. ಹೇಗೆ ಕಂಡ ಅವನು? ಅವನು ಶ್ರದ್ಧೆ ಅಂತಹದ್ದು, ಆ ಶ್ರದ್ಧೆಯ ಕಣ್ಣಿಗೆ ಅದು ಕಾಣ್ತದೆ, ಹೇಳ್ತಾನ ಅವನು ಇದ್ದಾನೆ ಅಂತ. ಆದ್ರೆ ಇವನಿಗೆ ಮಾತ್ರ ಆಶ್ಚರ್ಯ, ಹೇಗಿರೋದಕ್ಕೆ ಸಾಧ್ಯ ಕಂಬದಲ್ಲೆಲ್ಲ ಹೇಗಿರೋದು ಸಾಧ್ಯ? ಆದ್ರೆ ಇವನು ಹೇಳುವಂತಹ ಆತ್ಮವಿಶ್ವಾಸವನ್ನು ಕಂಡಾಗ, ಪ್ರಹ್ಲಾದನ ಆತ್ಮವಿಶ್ವಾಸವನ್ನು ಕಂಡಾಗ ಅವನಿಗೂ ಹೌದು ಹೌದು ಇದ್ರೂ ಇರ್ಬೋದೇನೋ, ಅದರೊಳಗೆ ಟೊಳ್ಳಿರ್ಬೋದೇನೋ ಆ ಕಂಬ. ಯಾತಕ್ಕೆ ಅದನ್ನು ಕಟ್ಟುವಾಗ, ಆ ಕಂಬವನ್ನು ಇಟ್ಟಾಗ ಇವನಿರ್ಲಿಲ್ವಲ್ಲ ಅಲ್ಲಿ, ಬಹುಶಃ ಸುತ್ತ ಏನೋ ಇಟ್ಟಿಗೆಗಳಿಂದ ಜೋಡಿಸಿ ದೊಡ್ಡ ದೊಡ್ಡ ಕಂಬಗಳು, ಆಗಿನ ಕಾಲದ ಅರಮನೆ ಕಂಬ ತಾನೇ ಹೇಗಿದ್ರು. ಅವನು ಇವನು ಹರಿ ಅಡಗಿಕೊಳ್ಳೋದಕ್ಕೆ ಬೇಕಾಗುವಷ್ಟು ಜಾಗ ಅದರೊಳಗೆ ಇರಬಹುದು. ಯಾಕಂದ್ರೆ ಇವನು ಹೇಳುವಂತ ರಭಸದಿಂದ ಅವನಿಗೆ ಆ ಅಭಿಪ್ರಾಯ ಬಂತು, ಆ ಕಂಬ ಟೊಳ್ಳಿರಬಹುದು ಅದರೊಳಗೆ ಇವನ ಹರಿ ಇರಬಹುದು ಅಂತ ಈ ರೀತಿ ಅವನು ಭಾವಿಸಿದ. ಕೊನೆಗೆ ಆ ಹಿರಣ್ಯಕಶಿಪು ಏನ್ ಮಾಡ್ತಾನೆ ಗೊತ್ತೇನೋ, ಅಲ್ಲೇ ಹತ್ತಿರದಲ್ಲಿ ಇದ್ದಂತ ಒಂದು ವಜ್ರಸ್ತಂಭ ಅದನ್ನು ಮಾತ್ರ ಅವನೇ ಸ್ವತಃ ಕಣ್ಣೆದುರಿಗೆ ನಿಲ್ಲಿಸಿದ್ದರು. ಅದೊಂದು ಅಭಿಮಾನದ ಸ್ತಂಭ, ಅಂತಹ ಸ್ತಂಭ ಅದರೊಳಗೆ ಟೊಲ್ಲಿಲ್ಲ ಅಂತ ಹೇಳ್ತಕ್ಕಂಥದ್ದು ಅವನಿಗೆ ಗೊತ್ತು. ಯಾಕಂದ್ರೆ ವಜ್ರದ ಸ್ತಂಭ ಅದು, ಗಟ್ಟಿಮುಟ್ಟ ಒಳಗಿಂದ ಹೊರಗಡೆವರೆಗೂ ಕೂಡ ಗಟ್ಟಿಮುಟ್ಟಾಗಿರ್ತಕ್ಕಂತಹ ಸ್ತಂಭ ಅದು. ಅದರಲ್ಲಿ ಖಂಡಿತವಾಗಿಯೂ ಎಡೆ ಇಲ್ಲ, ಹರಿ ಎಷ್ಟು ಚಿಕ್ಕದಾಗಿಯೂ ಕೂಡ ಇರೋದಕ್ಕೆ ಅವಕಾಶ ಇಲ್ಲ. ಆದ್ರಿಂದ ಈ ಪ್ರಶ್ನೆಯನ್ನು ಹಾಕ್ತೇನೆ ನೋಡು, ಈ ಕಂಬದಲ್ಲಿದ್ದಾನೋ ಹೌದು ಅದರೊಳಗೂ ಇದ್ದಾನೆ ಅಂತ ಹೇಳಿದಾಗ ಅವನಿಗೆ ನಂಬೋದಕ್ಕಾಗಲೇ ಇಲ್ಲ ಪ್ರಹ್ಲಾದನನ್ನ. ಅದಕ್ಕೆ ಒದ್ದು ತೋರಿಸ್ತ, ಆ ಕಂಬವನ್ನು ಒದ್ದು ತೋರಿಸಕ್ಕೆ ಹೇಳ್ತಾನವನು, ಎಲ್ಲಿ ತೋರಿಸು ಅಂತ. ಇವನು ಒದ್ದ ತಕ್ಷಣವೇ ಅದು ಬಿರುಕು ಬಿಟ್ಟು ಒಳಗಡೆ ಅಂತ ನರಸಿಂಹ ಬರ್ತಾನೆ ಅಂತ ಕತೆ ಬರ್ತದೆ. ಆದ್ರಿಂದಲೇನೆ ಇವತ್ತು ಹಿಂದೂಗಳಲ್ಲಿ ಯಾರೂ ಕೂಡ ಕಂಬವನ್ನು ಒದೆಯೋದಕ್ಕೆ ಹೇಳುವುದಿಲ್ಲ, ಅಥವಾ ಕಂಬ ಒದೆಯಬಾರದು ಅಂತ ಹೇಳ್ತಾರೆ, ಕಾಲಿನಿಂದ ಕಂಬವನ್ನು ಮುಟ್ಟಬಾರದು ಅಂತ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ತಕ್ಷಣ ನರಸಿಂಹ ಹೊರಗೆ ಬಂದ್ಬಿಡ್ತ, ಅವನ ಲಕ್ಷ್ಮೀ ನರಸಿಂಹ ಅಂತ ಹೆಸರಿಟ್ಟರು ಕೂಡ ಆ ಲಕ್ಷ್ಮಿ ಅಂತ ಹೇಳೋತ್ತಿಗೆ ಇರುವಂತಹ ಧೈರ್ಯ ನರಸಿಂಹ ಅಂತ ಹೇಳುವಾಗ ಇರೋದಿಲ್ಲ. ಅಲ್ಲೂ ಕೂಡ ಒಬ್ರು, ಇದು ಸುಮ್ಮನೆ ಹೇಳ್ತಾ ಇದ್ದೇನೆ, ಒಬ್ರು ಒಳ್ಳೆ ಶ್ರೇಷ್ಠ ಭಕ್ತ ಕವಿಗಳು ಹೇಳ್ತಾರೆ, ಆ ಒಂದು ಕಂಬವನ್ನು ಮಾತ್ರ ನಮ್ಮ ಹರಿ ಭೇದಿಸಿಕೊಂಡು ಬಂದ, ಆ ಪ್ರಹ್ಲಾದನಿಗೋಸ್ಕರ, ತನ್ನ ಅತ್ಯಂತ ಶ್ರೇಷ್ಠ ಭಕ್ತನಾದಂತಹ ಆ ಪ್ರಹ್ಲಾದನಿಗೋಸ್ಕರ ಎಷ್ಟೇ ಕಷ್ಟ ಬಂದರೂ ಕೂಡ ತನ್ನ ಮೇಲಿನ ಶ್ರದ್ಧೆಯನ್ನು ಕಳೆದುಕೊಳ್ಳದಿರತಕ್ಕಂತಹ ಆ ಭಕ್ತ ಪ್ರಹ್ಲಾದನಿಗೋಸ್ಕರ ಒಂದು ಕಂಬದಿಂದ ಮಾತ್ರ ಹೊರಕ್ಕೆ ಬಂದ, ಉಳಿದ ಎಲ್ಲ ಕಂಬಗಳಲ್ಲೂ ಆ ಹರಿ ಹಾಗೇ ಕಾಯ್ತಾ ಇದ್ದಾನೆ, ಇನ್ನೆಲ್ಲಿ ಬೇರೆ ಪ್ರಹ್ಲಾದರು ಬಂದ್ಬಿಡ್ತಾರೋ, ಬಂದು ಎಲ್ಲಿ ತೋರಿಸು ಅಂತ ಅವನ ಹಿರಣ್ಯಕಶಿಪನಂತಹ ತಂದೆ, ವಿಜ್ಞಾನವನ್ನು ಓದಿದಂತಹ ತಂದೆ ಕೇಳ್ಕೊಳ್ತಾನೋ, ಹಾಗೆ ತಕ್ಷಣ ಬರಬೇಕಾಗುತ್ತೋ, ಆದ್ರಿಂದ ಪ್ರತಿಯೊಂದು ಕಂಬದಲ್ಲೂ ಕೂಡ ಅವನಿನ್ನೂ ಇದ್ದಾನೆ ಅನ್ನೋ ಮಾತನ್ನ ಭಾವುಕತನದಿಂದ ಹೇಳ್ತಾರೆ. ಆ ವಿಚಾರ ಬೇರೆ. ಇಲ್ಲಿ ಮುಖ್ಯವಾದಂತಹ ವಿಷಯ ಯಾವುದನ್ನು ನಾವು ಗಮನಿಸಬೇಕಾಗಿದೆ, ಇವತ್ತು ಈಗ ಶ್ರೀರಾಮಕೃಷ್ಣ ಉದಾಹರಣೆ ಹೇಳ್ತಾ ಇದ್ದಾರೆ, ಮಗುವೊಂದು ತಾಯಿಗಾಗಿ ಸುತ್ತಿ ಬಳಸಾಡಿ ಬಳಲಿ ಬೆಂಡಾದಾಗ ತಾಯಿ ಹೇಗೆ ತಕ್ಷಣ ಪ್ರತ್ಯಕ್ಷಳಾಗಿ ಅದಕ್ಕೆ ಬೇಕಾದ್ದನ್ನು ಕೊಟ್ಟು ಸಮಾಧಾನ ಪಡಿಸ್ತಾಳೋ, ಅದೇ ರೀತಿಯಲ್ಲಿ ನಾವು ಕೂಡ ವ್ಯಾಕುಲ ಚಿತ್ತರಾಗಿ ಭಗವಂತನನ್ನು ಕರೆದ ಪಕ್ಷದಲ್ಲಿ ಅವನು ಸಾಕ್ಷಾತ್ಕಾರವನ್ನು ಕೊಡ್ತಾನೆ ಅಂತ. ಆದರೆ ಆ ವ್ಯಾಕುಲತೆ ಅಂತನ್ನೋದು ಎಷ್ಟರ ಮಟ್ಟಿಗೆ ಇದೆ ಅಂತನ್ನೋದನ್ನು ನಮಗೆ ನಾವೇ ಪ್ರಶ್ನೆ ಹಾಕಿಕೊಳ್ಬೇಕಾಗುತ್ತೆ. ಶ್ರೀರಾಮಕೃಷ್ಣ ಹೇಳಿದ್ರು ಕೇವಲ 24 ಗಂಟೆ ಅಂದ್ರೆ ಒಂದೇ ದಿನ ಕಣ್ಣೀರ್ ಹಾಕಿ, ಭಗವಂತನಿಗಾಗಿ ಕಣ್ಣೀರ್ ಹಾಕಿ ಕರೆದ ಪಕ್ಷದಲ್ಲಿ ಅವನು ದರ್ಶನ ಕೊಟ್ಟೇ ಕೊಡ್ತಾನೆ ಅಂತ. ಒಂದೇ ದಿನ ಸಾಕು ಅಂತ ಹೇಳಿದ್ದಾರೆ ಭಗವಂತನ ಸಾಕ್ಷಾತ್ಕಾರಕ್ಕೆ. ನಾನು ಆ ಮಾತು ಕೇಳಿ ಒಮ್ಮೆ ಕಣ್ಣೀರ್ ಹಾಕೋದಕ್ಕೆ ಹೊರಟಿದ್ದೆ, 10 ನಿಮಿಷಕ್ಕೆಲ್ಲ ಖಾಲಿ. ಆದರೂ ಕೂಡ ಒಂದು ಬಗೆಯ ವ್ಯಾಕುಲತೆಯಿಂದ ಪ್ರಯತ್ನ ಮಾಡಿದ್ದು, ಪ್ರಾರ್ಥನೆ ಮಾಡಿದ್ದು ಎಲ್ಲ ಇತ್ತು. ಮತ್ತು ಮತ್ತು ಆ ಸಂಶಯ ಹಾಗೆಯೇ ಉಳಿದಿತ್ತು. ಇಷ್ಟೊಂದು ವ್ಯಾಕುಲತೆಯಿಂದ ಕರೆದರೂ ಕೂಡ ದರ್ಶನ ಇಲ್ವಲ್ಲ ಅಂತ. ಆಗ ನನಗೆ ಅರ್ಥ ಆಯಿತು, ಸರಿಯಾದ ರೀತಿಯಲ್ಲಿ 24 ಗಂಟೆ, ಕೇವಲ ಒಂದು ದಿನ ಕಣ್ಣೀರು ಹರಿಸಬೇಕಾದರೂ ಕೂಡ ಎಷ್ಟು ಕಷ್ಟ ಇದೆ ಅಂತ. ಒಂದು ದಿನ ಭಗವಂತನಿಗಾಗಿ ಸಂಪೂರ್ಣ ಕಣ್ಣೀರು ಹಾಕಬೇಕಾದರೂ ಕೂಡ 10 ಜನ್ಮವಾದರೂ ಸಾಧನೆ ಮಾಡಬೇಕಾಗ್ತದೆ. ನಮ್ಮೆಲ್ಲರ ಕೊಳೆ ಕಸಗಳು ಮನಸ್ಸಿನ ಒಳಗಡೆ ಇರತಕ್ಕಂತಹ, ಮನಸ್ಸಿನ ಮೂಲೆ ಮೂಲೆಗಳಲ್ಲಿ ಇರಬಹುದಾದಂತಹ ಕೊಳೆ ಕಸಗಳೆಲ್ಲ ಹೊರಕ್ಕೆ ಬಂದು ಪರಮ ಪರಿಶುದ್ಧವಾಗಿ ಅದು ಮಿರುಗುತ್ತಾ ಇದ್ರೆ ಮಾತ್ರ ಅಂತಹ ಪರಮ ಪರಿಶುದ್ಧನಾದಂತಹ ಪರಮಾತ್ಮನ ಕಡೆಗೆ ವ್ಯಾಕುಲತೆಯಿಂದ ಕರೆಯುವುದಕ್ಕೆ ಬೇಕಾದಂತಹ ಸಾಮರ್ಥ್ಯ ಬರ್ತದೆ. ನಮ್ಮನ್ನ ನಾವು ಶರೀರ ಅಂತ ತಿಳಿದಾಗ ಮೈಸೂರು ಪಾಕದ ಕಡೆಗೆ ಆಕರ್ಷಣೆ, ಎಲ್ಲ ಬಗೆಯ ಭೋಗಗಳ ಕಡೆಗೆ ಆಕರ್ಷಣೆ. ನಮ್ಮನ್ನು ನಾವು ಮನಸ್ಸು ಅಥವಾ ಬುದ್ಧಿ ಅಂತ ತಿಳಿದಾಗ ಬೌದ್ಧಿಕ ವಿಚಾರಗಳ ಕಡೆಗೆ ಆಕರ್ಷಣೆ. ವೇದ ಓದಬೇಕು, ಶಾಸ್ತ್ರ ಓದಬೇಕು, ವಿಜ್ಞಾನ ಓದಬೇಕು, ಬುದ್ಧಿವಂತನಾಗಬೇಕು, ಹೆಸರು ಕೀರ್ತಿ ಮಾಡಿಕೊಳ್ಬೇಕು ಇತ್ಯಾದಿ. ಆದರೆ ನಮ್ಮನ್ನು ನಾವು ಆತ್ಮ ಅಂತ ತಿಳಿಯುವ ಸಂದರ್ಭ ಬಂದಾಗ ಆ ಆತ್ಮ ಪರಮಾತ್ಮನಿಗಾಗಿ ಹಂಬಲಿಸುತ್ತದೆ. ಇದೇ ನಿಜವಾದ ವ್ಯಾಕುಲತೆ. ನಮ್ಮನ್ನು ನಾವು ಆತ್ಮ ಅಂತ ತಿಳಿಯುವಂತಹ ಒಂದು ಕೆಲಸಕ್ಕೆ ಮೊದಲು ನಾವು ಪ್ರಯತ್ನ ಮಾಡಬೇಕಾಗಿದೆ. ನಮ್ಮನ್ನು ನಾವು ಆತ್ಮ ಅಂತ ತಿಳಿಬೇಕಾದ್ರೆ, ಆತ್ಮಾವಲೋಕನ ಅಂತ ಹೇಳ್ತಕ್ಕಂಥ ಅದು ನಮ್ಮಲ್ಲಿ ಉತ್ಪನ್ನ ಆಗಬೇಕಾದ್ರೆ, ಎಲ್ಲ ಬಗೆಯ ಸ್ವಾರ್ಥವನ್ನು ಕೂಡ ಬದಿಗೊತ್ತಿ, ಸ್ವಾರ್ಥವೇ ಕೊಳೆ, ಆಸೆ ಆಕಾಂಕ್ಷೆಗಳೇ ಕೊಳೆ, ಇಂತಹ ಕೊಳೆಗಳನ್ನೆಲ್ಲ ತೆಗೆಯಬೇಕಾದ್ರೆ ಅದಕ್ಕೆ ಮೂಲವಾದಂತಹ ಈ ಸ್ವಾರ್ಥವನ್ನ ಬದಿಗೊತ್ತಿ ಪರಾರ್ಥದ ಕಡೆಗೆ ಗಮನ ಕೊಟ್ಟಾಗ ಪರಮಾರ್ಥ ಅಂತ ಹೇಳ್ತಕ್ಕಂಥದ್ದು ನಮಗೆ ಸಿದ್ಧಿಸ್ತದೆ. ಅದಕ್ಕಾಗಿಯೇ ಹಗಲು ಇರುಳು ಹಗಲು ಇರುಳು ನಾವು ಚಿಂತಿಸಬೇಕಾಗುತ್ತದೆ. ಅದಕ್ಕೋಸ್ಕರವೇ ಹರಿಸ್ಮರಣೆ ಎಂಬ ನಿರಂತರ ಅಂತ ಹೇಳಿತ್ತು. ಅಂತರವನ್ನೇ ಬಿಡದೆ ಸಾಧನೆಯಲ್ಲಿ ಮಗ್ನರಾಗುವಂತ ಈ ರೀತಿಯಲ್ಲಿ ನಾವು ಸ್ವಲ್ಪ ಬಳಸಾಡಬೇಕಾಗುತ್ತದೆ. ಮಾಸ್ಟರ್ಗೆ ಶ್ರೀರಾಮಕೃಷ್ಣ ಆ ಮಾತು ಹೇಳಿದಾಗ ಮಾಸ್ಟರ್ಗೆ ಅಂದ್ರೆ ಮಾಸ್ಟರ್ ಮಹಾಶಯ ನೀವೊಂದು ಯೋಚನೆ ಮತ್ತು ಭಗವಂತ ನಮ್ಮ ಕೈಯಲ್ಲಿ ಸುತ್ತಿ ಬಳಸಾಡುವ ಹಾಗೆ ಯಾಕೆ ಮಾಡಿಸಬೇಕು ಅಂದ್ರೆ ನಾವು ಸುಸ್ತಾಗುವ ಹಾಗೆ ಬಳಲಿ ಬೆಂಡಾಗುವ ಹಾಗೆ ಯಾಕೆ ಮಾಡಬೇಕು? ಅವನು ಕರುಣಾಮಯನಲ್ಲವೇ, ಏನೋ ಒಂದ್ಸತಿ ಕರೆದ ಭಗವಂತ ಬಾ ಅಂತ ಹೇಳಿ ಬಂದ ಒಳ್ಳೆ ಹುಡುಗನಾಗೆ. ಅದೇನು ಮತ್ತೆ ಮತ್ತೆ ನಮ್ಮನ್ನು ಸತಾಯಿಸೋದು ಅಂತನ್ವ ಆಲೋಚನೆ ಬಂತಂತೆ. ಮಾಸ್ಟರ್ ಮಹಾಶಯ ಬರ್ಕೊಳ್ತಾನೆ, ಆಲೋಚನೆ ಬಂತಂತೆ ಅಷ್ಟೇನೆ, ಬಾಯಿ ಬಿಟ್ಟು ಕೂಡ ಕೇಳಲಿಲ್ಲ. ಆಗ ಶ್ರೀರಾಮಕೃಷ್ಣ ಒಡನೆಯೇ ಹೇಳಿದ್ರಂತೆ, ನಾವು ಒಂದು ಸ್ವಲ್ಪ ಸುತ್ತಿ ಬಳಸಾಡಬೇಕು ಅನ್ನೋದೇ ಆತನ ಇಚ್ಛೆ. ಆಗ ಒಂದು ತಮಾಷೆ ನಡೆದಾಗ ಆಗ್ತದೆ ಅಂತನ್ನುವ ಮಾತನ್ನ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಇಲ್ಲಿ ಭಗವಂತನಿಗೂ ಭಕ್ತರಿಗೂ ನಡುವೆ ಒಂದು ಬಗೆಯ ಪ್ರೇಮ ಕಲಹ ಉಂಟಾಗುತ್ತೆ. ಅದನ್ನ ಭಗವಂತ ಇಷ್ಟಪಡ್ತಾನೆ. ನನಗಾಗಿ ಹೇಗೆ ಈ ಜೀವ ತವಕಿಸ್ತದೆ ಅಂತ ಅನ್ನೋದನ್ನ ಕಾಣೋದಕ್ಕೆ ಅವನಿಗೆ ಆನಂದ. ಆದ್ರೆ ನಾವು ಹೇಗೆ ತವಕಿಸಬೇಕು, ಹೇಗೆ ಭಗವಂತನೊಂದಿಗೆ ಜಗಳಾಡಬೇಕು ಅದನ್ನ ಪುರಂದರದಾಸರು ಹೇಳ್ಕೊಡ್ತಾರೆ. ಬಹಳ ಸ್ವಾರಸ್ಯವಾಗಿದೆ. ಕರುಣಾಕರನೀನೆಂಬುದೇ ತಕು ಭರವಸೆ ಇಲ್ಲೆ ನಗೆ, ಕರುಣಾಕರನೀನೆಂಬುದೇ ತಕು ಭರವಸೆ ಇಲ್ಲೆ ನಗೆ, ಪರಿಪರಿಯಲಿ ನರ ಜನ್ಮವನಿತು, ಪರಿಪರಿಯಲಿ ನರ ಜನ್ಮವನಿತು, ತಿರುಗಿ ತಿರುಗಿ ಮನ ಕರಗಿಸುವುದ ಕಂಡು ಭರವಸೆ ಇಲ್ಲೆ ನಗೆ. ಕರುಣಾಕರನೀನೆಂಬುದೇ ತಕು ಭರವಸೆ ಇಲ್ಲೆ ನಗೆ, ಕರಿಧ್ರುವ ಬಲಿ ಪಾಂಚಾಲಿ ಅಹಲ್ಯ, ಕರಿಧ್ರುವ ಬಲಿ ಪಾಂಚಾಲಿ ಅಹಲ್ಯ, ಪರಿದವ ನೀನಂತೆ ಅರಿತು ವಿಚಾರಿಸಿ ನೋಡಲೆದೆಲ್ಲವು, ಅರಿತು ವಿಚಾರಿಸಿ ನೋಡಲದೆಲ್ಲವು, ಪರಿಪರಿ ಕಾಂತೆಗಳಂತಿವೆ ಕೃಷ್ಣ ಭರವಸೆ ಇಲ್ಲೆ ನಗೆ. ಕರುಣಾಕರನೀನೆಂಬುದೇ ತಕು ಭರವಸೆ ಇಲ್ಲೆ ನಗೆ, ಕರುಣಾಕರನೀನಾದರೆ ಈಗಲೇ, ಕರುಣಾಕರನೀನಾದರೆ ಈಗಲೇ, ಕರ ಪಿಡಿದೆನ್ನನು ಹರಿ ಕಾಯೋ, ಸರಸಿದಾಕ್ಷನೇ ಸರಸನೀನಾದರೆ ಸರಸನೀನಾದರೆ ದುರಿತಗಳೆನ್ನನು ಬಾಧಿಪುಗುಂಟೆ ಭರವಸೆ ಇಲ್ಲೆ ನಗೆ. ಕರುಣಾಕರನೀನೆಂಬುದೇ ತಕು ಭರವಸೆ ಇಲ್ಲೆ ನಗೆ, ಮರಣ ಕಾಲದಲ್ಲಿ ಅಜಮಿಳಗೊಲಿದೆ, ಮರಣ ಕಾಲದಲ್ಲಿ ಅಜಮಿಳಗೊಲಿದೆ, ಗರುಡ ಧ್ವಜನೆಂಬ ಬಿರುದಿನಿಂದ ವರ ಬಿರುದುಗಳು ಉಳಿಯಬೇಕಾದರೆ, ವರ ಬಿರುದುಗಳು ಉಳಿಯಬೇಕಾದರೆ ತ್ವರಿತದಿ ಕಾಯೋ ಪುರಂದರ ಬಿಟ್ಟದ ಭರವಸೆ ಇಲ್ಲೆ ನಗೆ. ಭರವಸೆಯಿಲ್ಲೆ ನಗೆ, ಭರವಸೆಯಿಲ್ಲೆ ನಗೆ, ಭರವಸೆಯಿಲ್ಲೆ ನಗೆ. ಹೇಳಿದ್ದಾರೆ ಪುರಂದ್ರದಾಸರು, ನಿನ್ನ ಮೇಲೆ ನನಗೆ ಭರವಸೆ ಇಲ್ಲ ಕೃಷ್ಣ, ನಂಬೋದಕ್ಕಾಗೋದಿಲ್ಲ ನಿನ್ನ. ಎಷ್ಟೆಷ್ಟು ಜನರಿಗೆಲ್ಲ ಕೈ ಕೊಟ್ಟವನು ನೀನು, ಹೇಗೆ ನಂಬೋದು ನಿನ್ನ? ಎಂತೆಂತ ಮಾತುಗಳಿವೆಲ್ಲ. ಅವ್ರು ಆಡಿದ್ರು ಅಂತ ನೀವು ಆಡಬಾರ್ದು, ಅದು ನಾವು ಆಡಬಾರ್ದು. ಯಾಕೆ ಅಂತ ನಾವು ಇನ್ನು ಅಲ್ಲಿವರೆಗೂ ಹೋಗಿಲ್ಲ. ಯಾವಾಗ ಅವನಿಗೋಸ್ಕರ ಎಷ್ಟೊಂದು ವ್ರತ ನಿಯಮಗಳನ್ನೆಲ್ಲ ಮಾಡಬೇಕೋ, ಜಪಧ್ಯಾನಗಳನ್ನೆಲ್ಲ ಮಾಡಬೇಕೋ, ಮಾಡುವಂತಹದ್ದನ್ನೆಲ್ಲ ಮಾಡಿದ ಮೇಲೆ ಈ ರೀತಿಯಲ್ಲಿ ಹೇಳೋದಕ್ಕೆ ನಮಗೆ ಶಕ್ತಿ ಬರ್ತದೆ. ಈಗ ಹೇಳೋದಕ್ಕೂ ಶಕ್ತಿ ಇಲ್ಲ ಅಂತಲ್ಲ, ಯಾಕೆ ನಾವು ಇದನ್ನು ಕೇಳಿದ್ವಲ್ಲ ಅದನ್ನ ನಾವು ಹೇಳೋಣ ಅಂತ. ಆದರೆ ಅವನು ಕೇಳಬೇಕಲ್ಲ, ಅದಕ್ಕೋಸ್ಕರ ನಾವು ಬಳಲಬೇಕು, ಬೆಂಡಾಗಬೇಕು. ಈ ಶರೀರ ಮದ, ಈ ಇಂದ್ರಿಯ ಮದ, ಈ ಅಹಂಕಾರದ ಮದ, ಈ ರೂಪ ಮದ, ಈ ಅನ್ನ ಮದ, ಈ ಜನಮದ, ಧನಮದ, ಎಷ್ಟೊಂದು ಮದಗಳೆಲ್ಲ ತುಂಬಿಕೊಂಡಿರುವಾಗ ನಮಗೆ ಭಗವಂತನೊಡನೆ ಭಗವಂತನಿಗಾಗಿ ಅಳುವಂತಹ ಒಂದು ಬುದ್ಧಿಯಾದರೂ ಬರ್ತದೋ, ಅಥವಾ ಭಗವಂತನೊಡನೆ ಜಗಳ ಆಡೋದಕ್ಕೆ ಶಕ್ತಿ ಬರ್ತದೋ? ಇದೆಲ್ಲ ಹೋಗಬೇಕು, ಮದವೆಲ್ಲ ಕರಗಿ ದೈನ್ಯಾವಸ್ಥೆ ಬರಬೇಕು. ಭಗವಂತನನ್ನ ಆ ರೀತಿ ಪ್ರಶ್ನಿಸುವಂತಹ ಯೋಗ್ಯತೆಯನ್ನು ಪಡೆದುಕೊಳ್ಬೇಕು. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಒಂದಷ್ಟು ಬಳಸಾಡಬೇಕು. ಇಂತಹದ್ದೊಂದು ನಡೆದಾಗ ಭಗವಂತನಿಗೆ ಸಂತೋಷವಾಗುತ್ತದೆ. ಆತ ತನ್ನ ಲೀಲೆಯಿಂದ ಈ ಸಂಸಾರವನ್ನು ಸೃಷ್ಟಿಸಿದ್ದಾನೆ. ಆತನ ಈ ಲೀಲಾಶಕ್ತಿಗೆ ಮಾಯೆ ಅಂತ ಹೆಸರು. ಅದಕ್ಕಾಗಿ ಆ ಶಕ್ತಿರೂಪಿಣಿ ತಾಯಿಯಲ್ಲಿ ಶರಣಾಗತಿ ಪಡೆಯಬೇಕು. ಆಕೆ ಮಾಯಾಪಾಶದಿಂದ ನಮ್ಮನ್ನ ಬಂಧಿಸಿ ಇಟ್ಟುಬಿಟ್ಟಿದ್ದಾಳೆ. ಈ ಪಾಶಗಳನ್ನ ಕತ್ತರಿಸಿ ಹಾಕೋದಕ್ಕೆ ಶಕ್ತರಾದರೆ ಮಾತ್ರ ನಮಗೆ ಭಗವಂತನ ದರ್ಶನ ದೊರೆಯುತ್ತದೆ. ಆದರೆ ಹೇಗೆ ಕತ್ತರಿಸಬೇಕು? ಶ್ರೀರಾಮಕೃಷ್ಣರು ಮಾತುವನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ಭಗವಂತನ ಕೃಪೆ ದೊರಕಿಸಿಕೊಳ್ಳಬೇಕಾದ್ರೆ ಆದ್ಯಶಕ್ತಿ ಸ್ವರೂಪಿಣಿಯನ್ನು ಪ್ರಸನ್ನಳನ್ನಾಗಿ ಮಾಡಿಕೊಳ್ಳಬೇಕು. ಭಗವಂತನೇ ಒಂದು ರೂಪದಲ್ಲಿ ಮಹಾಮಾಯೆಯಾಗಿದ್ದಾನೆ. ಆಕೆ ಈ ಜಗತ್ತನ್ನ ಮುಗ್ಧ ಮಾಡಿ ಸೃಷ್ಟಿ ಸ್ಥಿತಿ ಪ್ರಳಯ ಮಾಡ್ತಾ ಇದ್ದಾಳೆ. ಆಕೆ ನಮ್ಮ ಕಣ್ಣಿಗೆ ಅಜ್ಞಾನವೆಂಬ ಮುಸುಕು ಹಾಕಿದ್ದಾಳೆ. ಆ ಮಹಾಮಾಯೆ ಬಾಗಿಲು ಬಿಟ್ಟು ಕೊಟ್ಟರೆ ಮಾತ್ರ ಒಳಕ್ಕೆ ಪ್ರವೇಶ. ಹೊರಗಡೆಯೇ ಇದ್ದರೆ ಹೊರಗಿನ ವಸ್ತುಗಳನ್ನು ಮಾತ್ರ ನೋಡಬಹುದೇ ಹೊರತು ಒಳಗಿರುವ ಆ ಸಚ್ಚಿದಾನಂದ ಪುರುಷನನ್ನು ನೋಡಲಾಗುವುದಿಲ್ಲ. ಅದಕ್ಕಾಗಿಯೇ ಚಂಡಿ ಪುರಾಣದಲ್ಲಿ ಹೇಳಿದೆ ಅಂತ ಶ್ರೀರಾಮಕೃಷ್ಣ ಹೇಳುದಿದು. ಅದಕ್ಕಾಗಿಯೇ ಚಂಡಿ ಪುರಾಣದಲ್ಲಿ ಹೇಳಿದೆ, ಮಧುಕೈಟಬರ ವಧೆಯ ಸಂದರ್ಭದಲ್ಲಿ ಬ್ರಹ್ಮಾದಿ ದೇವತೆಗಳು ಮಹಾಮಾಯೆಯನ್ನು ಸ್ತೋತ್ರ ಮಾಡಿದರು ಅಂತ. ಶಕ್ತಿಯೇ ಜೀವನದ ಮೂಲಾಧಾರ. ಆ ಆದ್ಯ ಶಕ್ತಿಯಲ್ಲಿ ವಿದ್ಯೆ ಅವಿದ್ಯೆ ಎರಡೂ ಇವೆ. ಅವಿದ್ಯೆ ಮುಗ್ಧಕಾರಿ, ಮೋಹಕಾರಿ. ಅವಿದ್ಯೆ ಕಾಮಕಾಂಚನವನ್ನು ಸೃಷ್ಟಿಸಿ ಅದರಿಂದ ಮೋಹಗೊಳಿಸುತ್ತದೆ. ವಿದ್ಯೆ ಭಕ್ತಿ, ದಯೆ, ಜ್ಞಾನ, ಪ್ರೇಮ ಇವನ್ನ ಉಂಟು ಮಾಡುತ್ತದೆ ವಿದ್ಯೆ. ಇವು ನಮ್ಮನ್ನ ಭಗವಂತನ ಕಡೆಗೆ ಕರೆದೊಯ್ಯುತ್ತವೆ. ಯಾವುದು? ಭಕ್ತಿ, ದಯೆ, ಜ್ಞಾನ, ಪ್ರೇಮ ಇವು ನಮ್ಮನ್ನ ಭಗವಂತನೆಡೆಗೆ ಕರೆದೊಯ್ಯುತ್ತವೆ. ಅವಿದ್ಯೆಯನ್ನ ಪ್ರಸನ್ನಗೊಳಿಸಿಕೊಳ್ಳಬೇಕು ವಿದ್ಯೆ ಬಳಿಗೆ ಹೋಗಬೇಕಾದರೂ ಕೂಡ. ಅದಕ್ಕಾಗಿಯೇ ಶಕ್ತಿ ಪೂಜಾ ಪದ್ಧತಿ ರೂಢಿಗೆ ಬಂದಿರುವುದು. ಅದಕ್ಕೋಸ್ಕರವೇ ಕಳೆದ ಶನಿವಾರ ನಾನು ಆ ನವದುರ್ಗಿಯರನ್ನು ಪೂಜಿಸುವ ವಿಧಾನವನ್ನು ಹೇಳಿದ್ದು. ಯಾರು ಹೇಳುವುದಿಲ್ಲ ತಾನೇ? ಇವತ್ತು ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಆಕೆಯನ್ನ ಪ್ರಸನ್ನಗೊಳಿಸಲು ಸುಗ ಭಕ್ತ ಅನೇಕ ಭಾವಗಳಿಂದ, ದಾಸಿ ಭಾವದಿಂದ, ಸ್ವಕೀ ಭಾವದಿಂದ, ಯಾರು ಮತ್ತು ಸಂತಾನ ಭಾವ ಇವುಗಳಿಂದ ಆಕೆಯನ್ನು ಪೂಜಿಸುತ್ತಾನೆ. ವೀರಭಾವ ಎಂದರೆ ವಿಲಾಸದಿಂದ ಆಕೆಯನ್ನು ಪ್ರಸನ್ನಗೊಳಿಸುವುದು ಎಂದರ್ಥ. ಶಕ್ತಿ ಸಾಧನೆ ಬಹಳ ಕಠಿಣವಾದದ್ದು, ಅದೇನು ಹುಡುಗಾಟವಲ್ಲ. ನಾನು ದಾಸಿ ಭಾವದಿಂದ, ಸ್ವಕೀ ಭಾವದಿಂದ 2 ವರ್ಷ ಕಳೆದೆ. ಆದರೆ ನನ್ನ ಸ್ವಾಭಾವಿಕ ಭಾವ ಸಂತಾನ ಭಾವ. ಹೆಂಗಸರ ಸ್ತನ ನನ್ನ ಕಣ್ಣಿಗೆ ಮಾತೃ ಸ್ತನ. ಎಂತೆಂಥ ಮಾತುಗಳನ್ನೆಲ್ಲ ಇಲ್ಲಿ ಹೇಳಿದ್ದಾರೆ ನೋಡಿ. ಶಕ್ತಿ ಪೂಜೆ ಬಂಗಾಳದಲ್ಲಿ ಬಹಳ ಪ್ರಸಿದ್ಧ. ಆ ತಂತ್ರ ಸಾಧನೆ ಅವುಗಳನ್ನೆಲ್ಲ ಕೇಳ್ತು ಅಂತ ಹೇಳಿದ್ರೆ ನೀವು ಸಾಧನೆ ಮಾಡೋದಕ್ಕೆ ಮುಂದುವರಿದೇ ಇಲ್ಲ. ಅಂತಹ ಕಷ್ಟಕರವಾದಂತಹ ಸಾಧನೆಗಳು ಕೇರಳದ ಕಡೆಗಳು ಕೂಡ ಆ ಸಾಧನೆಗಳೆಲ್ಲ ಇವೆ. ಸ್ವಯಂ ಶ್ರೀರಾಮಕೃಷ್ಣರು ಕೂಡ ಆ ಶಕ್ತಿ ಸಾಧನೆಯನ್ನು ಮಾಡಿದ್ದಾರೆ. ಅವುಗಳನ್ನೆಲ್ಲ ಓದಿದ್ರೆ ನಮ್ಗೆ ಗೊತ್ತಾಗ್ತದೆ ನಾವು ನಮಸ್ಕಾರ ಮಾಡಿಕೊಂಡಿರುವಂತಹದ್ದೊಂದೇ ನಮ್ಮ ಪಾಲಿಗಿರೋದು ಅಂತ. ಅದಕ್ಕೋಸ್ಕರ ಕಲಿಯುಗದಲ್ಲಿ ಭಕ್ತಿ ಸಾಕು ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ನಿಮಗಾಗಿ ಯಾರ್ಯಾರು ಸಾಧಕರು ಇದ್ದೀರೋ ನಿಮ್ಮಂತಹ ಸಾಧಕರಿಗಾಗಿ ನಾನು ಬೇಕಾದಷ್ಟು ಮಾಡಿಟ್ಟಿದ್ದೇನೆ. ನೀವು ಸ್ವಲ್ಪ ಮಾಡಿದ್ರೆ ಸಾಕು, ಉಳಿದೆಲ್ಲವನ್ನು ನನ್ನಿಂದ ನಿಮ್ಮ ಕಡೆಗೆ ಹರಿದು ಬರ್ತದೆ ಅಂತನೋ ಮಾತನ್ನು ಹೇಳಿದ್ದಾರೆ. ಆದರೆ ಇದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ನಾವಿಲ್ಲಿ ಹೇಳ್ತಾ ಇದ್ದೇವೆ. ಶ್ರೀರಾಮಕೃಷ್ಣ ಹೇಳಿದ್ದಾರೆ ಅಂತ ಈ ಶಕ್ತಿ ಪೂಜೆ ಅಂತ ಹೇಳ್ತಕ್ಕಂಥದ್ದು ಇದೆ. ಅದು ಬಹಳ ಕಠಿಣವಾದ್ದು. ಅದನ್ನ ನಾವು ಯಾವ ತರ ಸಾಧನೆ ಮಾಡಬಹುದು ಅದು ನಾವು ಕಲ್ತ್ಕೊಳ್ಬೇಕಾದ್ದು. ಅಮ್ಮ ಅಮ್ಮ ಅಮ್ಮ ಅಂತ ಕರೆಯುವಂತಹದ್ದೇ ನಮ್ಮ ಪಾಲಿನ ಸಾಧನೆ. ಬೇರೆ ಇತರ ಯಾವ ವೀರಭಾವವೂ ಬೇಡ, ದಾಸ್ಯ ಭಾವವೂ ಬೇಡ, ಯಾವ ಭಾವವೂ ಬೇಡ. ಸಂತಾನ ಭಾವ ಸಾಕು. ಅಮ್ಮ ನಾನು ನಿನ್ನ ಮಗು, ನನ್ನ ಬೀಳದಂತೆ ಕಾಪಾಡಬೇಕು ನೀನು. ಶ್ರೀಮಾತೆ ಶಾರದಾ ದೇವಿಯವರು ಮಂತ್ರ ದೀಕ್ಷೆಯನ್ನು ಕೊಡೋದಕ್ಕೆ ಪ್ರಾರಂಭಿಸಿದ ಮೇಲೆ ಹಲವಾರು ಜನ ಅವರ ಬಳಿಗೆ ಬಂದರು. ಹಲವಾರು ಜನ ಅವರಿಂದ ಮಂತ್ರ ದೀಕ್ಷೆಯನ್ನು ಪಡೆದರು ಇತರ ದೇವತೆಗಳ ಮೇಲೆ. ಆದರೆ ಶ್ರೀಮಾತೆ ಶಾರದಾ ದೇವಿಯವರು ಅಷ್ಟೊತ್ತಿಗಾಗಲೇ ತಮ್ಮ ದೇವಿತ್ವವನ್ನ ತಮ್ಮದೇ ಆದ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಶ್ರೀಮಾತೆ ಶಾರದಾ ದೇವಿಯವರು ಆ ಉದ್ಬೋಧನದ ಮಹಡಿಯ ಮೇಲೆ ವಾಸವಾಗಿದ್ದಂತಹ ಕಾಲ, ಒಬ್ಬ ವಿನೋದ ಅಂತ ಮನುಷ್ಯ, ಆತ ಸ್ವಾಮಿ ಶಾರದಾನಂದಜಿಯವರ ಚಿರಪರಿಚಿತ ಬಾಲ್ಯ ಸ್ನೇಹಿತ. ಆತ ಆ ದಾರಿಯಾಗಿ ದಿನ ಹೋಗ್ತಾ ಇರುವ ಸಂದರ್ಭದಲ್ಲಿ ಬಹಳ ರಾತ್ರಿ ಆಗಿರ್ತಾ ಇತ್ತು. ಅವನಿಗೆ ಒಂದು ಚಟ ಇತ್ತು. ಏನದು ಅಂತಂದ್ರೆ ಕುಡಿಯೋದು. ಅದರ ಜೊತೆಲಿ ಬಾಕಿ ಉಳಿದ್ರ ಸ್ನೇಹಿತ ವರ್ಗ ಎಲ್ಲ ಇರುತ್ತೆ. ಈತ ಆ ಮತ್ತಿನಲ್ಲೂ ಕೂಡ ಆ ಮಧ್ಯರಾತ್ರಿಯಲ್ಲಿ ಅಲ್ಲಿ ಹೋಗ್ತಾ ಇರುವಾಗ ಗಟ್ಟಿಯಾಗಿ ಕರೆಯುವನು, ಅಮ್ಮ ದರ್ಶನ ಕೊಡು, ಅಮ್ಮ ದರ್ಶನ ಕೊಡು ಅಂತ. ಮೇಲ್ಗಡೆ ಇದ್ದಾಳೆ, ದರ್ಶನ ಕೊಡು ಅಂತ ಕೇಳ್ತಾ ಇದ್ದಾನೆ ಕೆಳಗಡೆಯಿಂದ. ಸ್ವಾಮಿ ಶಾರದಾನಂದರು ಬಾಗಿಲು ಭದ್ರ ಮಾಡಿದ್ದಾರೆ. ಏ ದೋಸ್ತ್, ಏವೋ ಸ್ನೇಹಿತ, ನೀನಾದ್ರೂ ಬಾಗಿಲು ತೆರೆಯೋ ಅಂತ ಕೇಳ್ತಾರೆ. ಆದರೆ ಸ್ವಾಮಿ ಶಾರದಾನಂದ ತಾವು ಮಾತ್ರ ಬಾಗಿಲು ತೆರೆಯೋದಲ್ಲ, ಬಾಕಿ ಉಳಿದವರಿಗೆಲ್ಲ ತಾಕೀತು ಮಾಡಿದ್ದಾರೆ, ಯಾರು ಬಾಗಿಲು ತೆರೀಬಾರದು ಹುಚ್ಚ ಅವನು ಅಂತ ಆ ಹೊತ್ತಿಗೆ ಮಾತ್ರ. ಆದರೆ ಆತ ಮಾತ್ರ ಪ್ರತಿದಿನ ಆ ದಾರಿಯಾಗಿ ಹೋಗುವಾಗ ಹಾಡು ಹೇಳ್ತಾ ಹೋಗೋದು, ಅಮ್ಮ ಬೇಕಾದಷ್ಟು ತಪ್ಪು ಮಾಡಿದ್ದೀನಿ ನಾನು, ಉಚ್ಚೋಗೋ ಕರುಣಾಮಯಿ, ಹೇಳಮ್ಮ ದರ್ಶನ ಕೊಡು, ನಿನ್ನ ಕರೆದು ನನ್ನ ಜೀವ ಬಡವಾಗಿಬಿಟ್ಟಿದೆ, ಬಿದ್ದು ಹೋಗಿರ್ತಕ್ಕಂತಹ ಈ ಮಗುವನ್ನ ನೀನಲ್ಲದೆ ಬೇರೆ ಯಾರು ಎತ್ತಬೇಕಮ್ಮ, ಖಂಡಿತವಾಗಿ ನೀನು ದರ್ಶನ ಕೊಡಲೇಬೇಕು, ನಾನು ಪಾಪ ಮಾಡಿದ್ದೇನೆ ಅಂತ ಹೇಳಿ ನೀನು ದರ್ಶನ ಕೊಡ್ತಾ ಇಲ್ವೇನಮ್ಮ, ನನ್ನ ಪಾಪ ಎಲ್ಲ ಯಾವ ಲೆಕ್ಕ, ನೀನೊಮ್ಮೆ ಕೃಪೆ ಮಾಡಿದ್ರೆ ಸಾಕು ನನ್ನ ಪಾಪ ಎಲ್ಲ ಪರಿಹಾರ, ಅಮ್ಮ ದರ್ಶನ ಕೊಡು. ಈ ರೀತಿಯಲ್ಲಿ ಪ್ರತಿ ದಿನ ಅವನು ಪ್ರಾರ್ಥನೆ ಮಾಡು. ಶಾರದಾ ಮಾತೆಯವರು ಒಳಗಡೆಯಿಂದ ಕೇಳ್ತಾರೆ, ಹೊರಗಡೆ ಹೋಗೋಣ ಅಂತಂದ್ರೆ ದರ್ಶನ ಕೊಟ್ಬಿಡೋಣ ಅಂತಂದ್ರೆ ಕೊಟ್ಬಿಡದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರ ಮಾತ್ರ ಹೃದಯಕ್ಕೆ ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಶಾರದಾ ಆನಂದರ ತಾಕಿತ್ತು ಹೊರಗಡೆ ಹೋಗಲೇಬಾರದು ಅಂತ. ಒಂದಾನೊಂದು ದಿನ ಅದೇ ರೀತಿಯಲ್ಲಿ ಅಮ್ಮ ದರ್ಶನ ಕೊಡುವಂತ ಸ್ವಲ್ಪ ಅವತ್ತು ಜಾಸ್ತಿ ಕೊಡ್ತಿದ್ದ ಅಂತ ಕಾಣುತ್ತೆ. ಇನ್ನೊಂದು ಜೋರಾಗಿ ಕೂಗ್ತಾ ಇದ್ದ. ಶ್ರೀಮಾತೆಯವರು ಏನಾದ್ರೂ ಆಗ್ಲಿ ಇವತ್ತು ದರ್ಶನ ಕೊಟ್ಟೇ ಬಿಡ್ತಾರೆ. ಹೊರಗೆ ಬಂದು ರಾತ್ರಿ ಹೊತ್ತು ಮೇಲ್ಗಡೆ ಮಹಡಿ ಮೇಲಿಂದ ಅಲ್ಲೇ ದರ್ಶನ ಕೊಟ್ಬಿಡ್ತಾರೆ. ಅದನ್ನು ನೋಡಿದವನೇ ಅವನಲ್ಲಿ ಎಂಥ ಒಂದು ಪರಿವರ್ತನೆ ಆಯಿತು ಅಂತ ಹೇಳಿದ್ರೆ ಆನಂದ ಭರಿತನಾಗಿ ಮೊದಲು ಕೇವಲ ಆ ಹೆಂಡದ ಆನಂದದಲ್ಲಿದ್ದವನು ಈಗ ಪರಮಾನಂದ ಭರಿತನ. ಆ ಮಾತಿ ತಾನೇ ಎಂಥ ಒಂದು ಕೃಪೆಯನ್ನು ಮಾಡಿರಬಹುದು, ಹೊರಿಸಿರಬಹುದು. ಆ ನೋಟ ಮಾತ್ರದಿಂದ, ಈಕ್ಷಣ ಮಾತ್ರದಿಂದ ಎಂಥ ಒಂದು ಕೃಪೆಯನ್ನು ಮಾಡಿರಬಹುದು ಅಂತ ಗೊತ್ತಾಗ್ತದೆ. ಎಂಥ ಪರಮ ಪಾಪಿಯನ್ನು ಕೂಡ ತನ್ನ ಇಚ್ಛಾ ಮಾತ್ರದಿಂದ ಎಷ್ಟೊಂದು ಪರಿವರ್ತನೆಯನ್ನು ಮಾಡಬಲ್ಲರು ಅಂತ ಹೇಳ್ತಕ್ಕಂಥ ಮಾತು ಈ ಒಂದು ಘಟನೆಯಿಂದ ನಮಗೆ ವೇದ್ಯವಾಗ್ತದೆ. ಆತ ಆ ಒಂದು ಆನಂದದ ಭರದಲ್ಲಿ ಒಂದು ಹಾಡನ್ನು ಹೇಳ್ತಾ ಮುಂದುವರಿತಾನೆ. ಜೊತೆ ಹೃದಯ ರೇಖೋ ಆದರಿಣೀ ಶ್ಯಾಮಾ ಮಾತೆ ಮನ ಜೊತೆ ಹೃದಯ ರೇಖೋ ಆದರಿಣೀ ಶ್ಯಾಮಾ ಮಾತೆ ಮನ ತುಯಿ ದಯಕರ ಆಮಿ ದೇಖಿ ಮನ ತುಯಿ ದಯಕರ ಆಮಿ ದೇಖಿ ಆರ್ಜೇನು ಕೇವು ನಾಹಿ ದೇಖಿ ಮನ ತುಯಿ ದಯಕರ ಆಮಿ ದೇಖಿ ಆರ್ಜೇನು ಕೇವು ನಾಹಿ ದೇಖಿ ಮನ ಜೊತೆ ಹೃದಯ ರೇಖೋ ಆದರಿಣೀ ಶ್ಯಾಮಾ ಮಾತೆ ಮನ ಜೊತೆ ಹೃದಯ ರೇಖೋ. ಜೊತೆ ಅಂದ್ರೆ ಯತ್ನದಿಂದ, ಪ್ರಯತ್ನದಿಂದ, ಹೃದಯ ರೇಖೋ ಹೃದಯದಲ್ಲಿ ಇಟ್ಕೋ. ಯಾರನ್ನ? ಆದರಣೀ ಶ್ಯಾಮಾ ಮಾತೆ, ಪರಮಾದರಣೀಯಳಾದಂತಹ ಶ್ಯಾಮಾ ಮಾತೆಯನ್ನ ನಿನ್ನ ಹೃದಯದಲ್ಲಿ ಇಟ್ಕೋ. ಓ ಮನಸ್ಸೇ ಮೌನ್ ತುಯಿ ದಾಕ್, ಓ ಮನಸ್ಸೇ ನೀನ್ ನೋಡು ಅವಳನ್ನ, ಒಳಗಡೆ ಇಟ್ಕೋ ಅವಳನ್ನ, ಒಳಗಡೆನೇ ಇಟ್ಕೋ, ಕಾಪಾಡ್ಕೋ, ಮತ್ತೆ ನೀನ್ ನೋಡ್ತಾ ಇರು, ಆಮೇಲೆ ನಾನು ನೋಡ್ತೀನಿ. ಆರ್ಜೇನೋ ಕೇವು ನಾಹಿ ದೇಖೆ, ಇನ್ಯಾರು ಅವಳನ್ನು ನೋಡಕ್ ಬಿಡ್ಬೇಡ, ಆ ರೀತಿ ಒಳಗಡೆನೇ ಇಟ್ಕೋ ಅಂತ ನೋ ಮಾತು ಅದ್ರ ಬದಲಾಯಿಸಿ ಅವನು ಹೇಳ್ತಾನೆ. ಮೌನ್ ತುಯಿ ದಾಕ್ ಆರ್ ಆಮಿ ದೇಖಿ ಆರ್ ಅಮರ ದೋಸ್ತ್ ನಾ ದೇಖಿ. ದೋಸ್ತ್ ಅಂದ್ರೆ ಸ್ನೇಹಿತ. ನಾನು ನೋಡ್ತೇನೆ, ನೀನು ನೋಡು, ಆದ್ರೆ ನನ್ನ ಸ್ನೇಹಿತ ಇದ್ದಾನಲ್ಲ ಶಾರದಾನಂದ, ಅವನು ಮಾತ್ರ ನೋಡಬಾರ್ದು. ಅಂಥ ಒಂದು ಅಮೂಲ್ಯವಾದಂತಹ ರತ್ನ ಅವನ ಹೃದಯದಲ್ಲಿ ಪ್ರಾಪ್ತವಾಯಿತು. ಇದು ಅವನು ಆ ಮದ್ಯದ ನಿಶಾ ಅಮಲಿನಲ್ಲಿಯೂ ಕೂಡ ಮಾಡಿಕೊಂಡಂತಹ ಪ್ರಾರ್ಥನೆಗೆ ಶಾರದಾದೇವಿಯವರು ಅನುಗ್ರಹಿಸಿದಂತಹ ವರ ಅದು. ಇಂಥದ್ದು ಕೂಡ ಸಾಧ್ಯ. ನಿಷ್ಕಾರಣ ಭಕತ ಶರಣ, ಭಗವಂತ ನಮ್ಮ ಮೇಲೆ ಕೃಪೆ ಮಾಡೋದಕ್ಕೆ ಯಾವ ಇತರ ಕಾರಣವೂ ಬೇಕಿಲ್ಲ. ಆಸ್ಪತ್ರೆ ಕಟ್ಟಿಸಿದಾನೆ ಅನ್ನುವ ಕಾರಣ ಬೇಕಿಲ್ಲ. ಶಾಲೆ ಕಾಲೇಜುಗಳನ್ನು ಕಟ್ಟಿಸಿದಾನೆ ಅನ್ನುವ ಕಾರಣ ಬೇಕಿಲ್ಲ. ಕೇವಲ ಅವನು ತನ್ನನ್ನು ಪ್ರೀತಿಸಿದ್ದಾನೆ ಅನ್ನುವ ಕಾರಣ ಇದ್ರೆ ಸಾಕು. ಈ ಒಂದು ವ್ಯಾಕುಲತೆಯಿಂದ ನಾವು ಭಗವಂತನನ್ನು ಪ್ರೀತಿಸಿದ್ದೇ ಆದರೆ ಬಾಕಿ ಉಳಿದ ಯಾವ ಒಂದು ಪಾಪ ಪುಣ್ಯಗಳನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಭಗವಂತ ದರ್ಶನ ಕೊಡಬಲ್ಲ ಅಂತ ಹೇಳ್ತಕ್ಕಂತಹ ಪರಮಾದ್ಭುತವಾದಂತಹ ಸತ್ಯವನ್ನು ನಾವು ಶ್ರೀಮಾತೆ ಶಾರದಾ ದೇವಿಯವರ ಜೀವನದಲ್ಲಿ ಕಾಣ್ತೇವೆ. ಸ್ವಯಂ ಶ್ರೀರಾಮಕೃಷ್ಣರು ಕೂಡ ತಮ್ಮೆಲ್ಲ ಸಾಧನೆಗಳನ್ನು ಮಾಡಿ ಮುಗಿಸಿದ ಮೇಲೆ ಅದು ಒಂದು ಕೃತಾರ್ಥ ಸ್ಥಿತಿಗೆ ಬರುವುದಕ್ಕೋಸ್ಕರ ತಮ್ಮ ಮಡದಿಯ ಪೂಜೆಯನ್ನೇ ಮಾಡಿದಂತಹ ಚರಿತ್ರಾರ್ಹವಾದಂತಹ ಘಟನೆಯನ್ನು ನಾವು ನೋಡ್ತೇವೆ. ಪ್ರತಿಯೊಬ್ಬ ಸ್ತ್ರೀಯನ್ನು ಕೂಡ ತಾಯಿಯ ಭಾವನೆಯಿಂದ ಕಂಡು ಪೂಜೆ ಸಲ್ಲಿಸಿದಂತಹ ಆ ಪರಿ ನಿಜಕ್ಕೂ ಅದ್ಭುತವಾದಂತಹದ್ದು. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣರು ಇಲ್ಲಿ ಮತ್ತೆ ಮತ್ತೆ ಆ ಮಾಸ್ಟರ್ ಮಹಾಶಯನಿಗೆ ಹೇಳ್ತಾ ಇದ್ದಾರೆ, ಶಕ್ತಿ ಸಾಧನೆಯ ಮೂಲಕ ಆಕೆಯನ್ನ ಪ್ರಸನ್ನಗೊಳಿಸಿಕೊಳ್ಳಬೇಕು. ಅದಕ್ಕೋಸ್ಕರವೇ ಅನೇಕ ಭಕ್ತರು ಅನೇಕ ಭಾವಗಳಿಂದ, ಅಂದ್ರೆ ದಾಸಿ ಭಾವ, ವೀರಭಾವ, ಸಂತಾನ ಭಾವ, ಇವುಗಳಿಂದ ಆಕೆಯನ್ನು ಪೂಜಿಸ್ತಾರೆ. ವೀರಭಾವ ಅಂತ ಹೇಳಿದ್ರೆ ವಿಲಾಸದಿಂದ ಆಕೆಯನ್ನ ಪ್ರಸನ್ನಗೊಳಿಸಿಕೊಳ್ತಕ್ಕಂಥದ್ದು. ಆದರೆ ಶಕ್ತಿ ಸಾಧನೆ ಬಹಳ ಕಷ್ಟಕರವಾದದ್ದು, ಅದೇನು ಹುಡುಗಾಟವಲ್ಲ. ನಾನು ದಾಸಿ ಭಾವದಿಂದ, ಸಖಿ ಭಾವದಿಂದ 2 ವರ್ಷ ಕಳೆದೆ, ಆದರೆ ನನ್ನ ಸ್ವಾಭಾವಿಕ ಭಾವ ಯಾವುದು ಅಂದ್ರೆ ಸಂತಾನ ಭಾವ, ಅಮ್ಮ ಅಂತ ಕರೀತಕ್ಕಂಥದ್ದು ಅಂತ ಈ ಮಾತು ಹೇಳಿ ಸುಮ್ಮನೆ ಇರೋದು ಬೇಡವೆ. ಇನ್ನೊಂದು ಮಾತು ಹೇಳ್ತಾರೆ, ಹೆಂಗಸರ ಸ್ತನ ನನ್ನ ಕಣ್ಣಿಗೆ ಮಾತೃ ಸ್ತನ ಅಂದ್ಬಿಟ್ಟು. ಒಂದು ವಾಕ್ಯ ಬೇರೆ, ಆ ವಾಕ್ಯ ಸಂಪೂರ್ಣ ಬೇರೆ. ಯಾವುದು? ಮಾತೃಭಾವ ಅಂತ ಹೇಳಿದ್ರು, ಸಂತಾನ ಭಾವ ಅಂತ ಹೇಳಿದ್ರು, ಇಲ್ಲಿ ಹೇಳಿದ್ರು ಹೆಂಗಸರ ಸ್ಥಾನ ಅಂತ ಹೇಳ್ತಕ್ಕಂಥ ಅದು ನನಗೆ ಮಾತೃ ಸ್ಥಾನ ಅಂತಂದ್ರು. ಯಾತಕ್ಕೆ ಹೇಳಬೇಕಾಗಿತ್ತು ಇದನ್ನ? ಮಗು ತಾಯಿಯ ಸ್ತನವನ್ನು ನೋಡಿದಾಗ ಅದಕ್ಕೆ ಆಹಾರದ ನೆನಪು ಬಂದೀತೆ ವಿನಃ ಬೇರೆ ಇತರ ಯಾವ ವಿಕೃತ ಭಾವಗಳು ಅದರ ಮನಸ್ಸಿನಲ್ಲಿ ಸುಳಿದಾಡಲಾರದು. ಅದೇ ರೀತಿಯಲ್ಲಿ ಸಂತಾನ ಭಾವದಿಂದ ಸಂತಾನ ಭಾವವನ್ನು ನಾವು ಆರೋಪಿಸಿಕೊಂಡಾಗ, ಸಂತಾನ ಭಾವದಿಂದ ನಾವು ಯಾವಾಗ ಜಗನ್ಮಾತೆಯನ್ನ ಲಲಿತಾ ಸಹಸ್ರನಾಮದ ಮೂಲಕವೋ, ಲಕ್ಷ್ಮೀ ಸಹಸ್ರನಾಮದ ಮೂಲಕವೋ, ಸರಸ್ವತಿ ಸಹಸ್ರನಾಮದ ಮೂಲಕವೋ, ಇನ್ಯಾವುದೇ ಬಗೆಯಿಂದಲೇ ಆಗಲಿ ಅವಳನ್ನು ಆರಾಧಿಸ ಹೊರಟಂತಹ ಸಂದರ್ಭದಲ್ಲಿ ಎಚ್ಚರವಾಗಿರಬೇಕಾಗುತ್ತದೆ. ನಮ್ಮ ಕಣ್ಣಿಗೆ ಬೀಳತಕ್ಕಂತಹ ಪ್ರತಿಯೊಬ್ಬ ಸ್ತ್ರೀಯನ್ನು ಕೂಡ ಮಾತೃಭಾವದಿಂದ ಕಾಣಬೇಕಾಗುತ್ತದೆ. ಈ ಮನಸ್ಸಿಗೆ ತುಂಬಾ ಶಿಕ್ಷಣ ಕೊಡಬೇಕಾಗುತ್ತದೆ. ಮತ್ತೆ ಮತ್ತೆ ಶಿಕ್ಷಣ, ಶಿಕ್ಷಾಪೂರ್ವಕವಾದ ಶಿಕ್ಷಣ ಕೊಡಬೇಕಾಗುತ್ತದೆ. ಇಲ್ಲದಿದ್ರೆ ಒಂದೇ ಸಲಕ್ಕೆ ಅದು ಒಪ್ಪಿಕೊಳ್ಳೋದಿಲ್ಲ. ಯಾವ ಸ್ತನವನ್ನ ಮಗುವಾಗಿದ್ದಾಗ ಆಹಾರದೋಪಾದಿಯಲ್ಲಿ ಸ್ವೀಕಾರ ಮಾಡಿತ್ತೋ, ಅದೇ ಮಗು ದೊಡ್ಡದಾದ ಮೇಲೆ ಅದೇ ಸ್ತನವನ್ನ ಬೇರೆ ದೃಷ್ಟಿಯಿಂದ ನೋಡುವಂತಹ ಮಾಯೆಯನ್ನ ಕವಿದಿದ್ದಾಳೆ ಜಗನ್ಮಾತೆ. ಆದ್ರಿಂದ ವಿಶೇಷವಾದ ಶಿಕ್ಷಣವನ್ನು ಕೊಡಬೇಕಾಗುತ್ತದೆ. ಶಂಕರಾಚಾರ್ಯರು ಕೂಡ ಭಜಗೋವಿಂದಂ ಅಂತ ಹೇಳ್ತಕ್ಕಂತಹ ಒಂದು ಸ್ತೋತ್ರದಲ್ಲಿ ಈ ಒಂದು ಸ್ತನದ ಮಾತನ್ನು ಕೂಡ ಹೇಳ್ತಾರೆ. ಆ ಸ್ತ್ರೀಯರ ಸ್ತನವನ್ನ ನೋಡಿದ ಅಕ್ಷಣ ಮನಸ್ಸು ಚಿತ್ತ ವಿಕಾರಕ್ಕೆ ಒಳಗಾಗುತ್ತದೆ. ಆದ್ರಿಂದ ನೋಡಬೇಡ, ನೋಡಿದರೂ ಕೂಡ ವಿಕಾರಕ್ಕೆ ಒಳಗಾಗಬೇಡ ಅಂತನೋ ಒಂದು ಬುದ್ಧಿ ಮಾತನ್ನ ಆ ಭಜಗೋವಿಂದಂ ಸ್ತೋತ್ರದಲ್ಲಿ ಹೇಳ್ತಾರೆ. ಆ ಭಜಗೋವಿಂದಂ ಸ್ತೋತ್ರ ಅಂತ ಹೇಳತಕ್ಕಂತಹದ್ದು ಆಧ್ಯಾತ್ಮಿಕ ಜೀವನದ ಎಲ್ಲ ಪರಮಾದ್ಭುತ ರಹಸ್ಯಗಳನ್ನು ಒಳಗೊಂಡಂತಹ ಒಂದು ಅತ್ಯಂತ ಶ್ರೇಷ್ಠವಾದ ಸಂಕಲನ. ಈ ರೀತಿಯಲ್ಲಿ ಮನುಷ್ಯ ಆ ಕಡೆಯಿಂದ ಸ್ತ್ರೀಯರು ಕೂಡ ಹೆಣ್ಣಿಂಗೆ ಗಂಡಾಗಿ ಕಾಡಿತ್ತು ಮಾಯೆ, ಗಂಡಿಂಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ ಅಂತ ಹೇಳ್ತಕ್ಕಂತಹ ಮಾತನ್ನ ಅಕ್ಕ ಮಹಾದೇವಿ ಹೇಳಿದ್ದನ್ನು ನೆನಪಿಟ್ಕೊಳ್ಬೇಕು. ಬರೀ ಸ್ತ್ರೀಯರು ಮಾತ್ರ ಅಲ್ಲ, ಪುರುಷರು ಕೂಡ. ಬರೀ ಪುರುಷರು ಮಾತ್ರವಲ್ಲ, ಸ್ತ್ರೀಯರು ಕೂಡ ಬಹಳ ಎಚ್ಚರಿಕೆಯಿಂದ ಹೋಗಬೇಕಾಗ್ತದೆ. ಅದಕ್ಕಾಗಿ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಹೆಂಗಸರ ಸ್ತನ ನನ್ನ ಕಣ್ಣಿಗೆ ಮಾತ್ರ ಸ್ತನ. ಪ್ರತಿಯೊಬ್ಬ ಹೆಂಗಸು ಶಕ್ತಿಯ ಒಂದೊಂದು ರೂಪ. ಪಶ್ಚಿಮ ಭಾರತದಲ್ಲಿ ವಿವಾಹ ಸಮಯದಲ್ಲಿ ವಧು ತನ್ನ ಕೈಯಲ್ಲಿ ಒಂದು ಕತ್ತಿ ಹಿಡಿದುಕೊಂಡಿರುತ್ತಾಳೆ. ಇದು ಶ್ರೀರಾಮಕೃಷ್ಣ ಹೇಳ್ತಕ್ಕಂತ ಮಾತು. ಪ್ರತಿಯೊಬ್ಬ ಹೆಂಗಸು ಒಂದೊಂದು ಶಕ್ತಿಯ ರೂಪ. ಪಶ್ಚಿಮ ಭಾರತದಲ್ಲಿ ವಿವಾಹ ಸಮಯದಲ್ಲಿ ವಧು ತನ್ನ ಕೈಯಲ್ಲಿ ಒಂದು ಕತ್ತಿ ಹಿಡಿದುಕೊಳ್ಳುತ್ತಾಳೆ. ಬಂಗಾಳದಲ್ಲಿ ಅಡಿಕೆ ಕತ್ತರಿಯನ್ನ ಹಿಡಿದುಕೊಂಡಿರ್ತಾಳೆ. ಇದರ ಅರ್ಥ ಏನು ಅಂತಂದ್ರೆ, ಆ ಶಕ್ತಿ ರೂಪಿಣಿ ಕನ್ಯೆಯ ಸಹಾಯದಿಂದ ವರನಾದವನು ಮಾಯಾಪಾಶವನ್ನ ಕತ್ತರಿಸುತ್ತಾನೆ ಎಂಬುದಾಗಿ ಇದೆ ವೀರಭಾವ. ನಾನು ಈ ಭಾವದಿಂದ ಪೂಜೆ ಮಾಡಲಿಲ್ಲ, ನನ್ನದು ಸಂತಾನ ಭಾವ. ಮದುವೆ ಆಗದಿದ್ರೂ ಕೂಡ ಒಬ್ಬ ಬೈರಾಗಿ ಇನ್ನೊಬ್ಬ ಬೈರಾಗಿಣಿಯನ್ನ ಜೊತೆಗೆ ಕರೆದುಕೊಂಡು ವೀರಭಾವದಿಂದ ಸಾಧನೆ ಮಾಡುವಂತಹ ಒಂದು ವಿಚಿತ್ರವಾದಂತಹ ಸಾಧನಾ ವಿನ್ಯಾಸ ಇದೆ. ಅದು ತಂತ್ರ ಸಾಧನೆಗೆ ಸಂಬಂಧಪಟ್ಟಂತಹದ್ದು. ಆ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವೇ ಈ ಸ್ತ್ರೀ ಅಂತ ಹೇಳ್ತಕ್ಕಂಥವಳ ಅನುಗ್ರಹವಾದರೆ ಮಾತ್ರವೇ ಪುರುಷ ತನ್ನ ಮಾಯಾ ಪಾಶವನ್ನು ಕತ್ತರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ ಅಂತನ್ನೋದನ್ನ ಲಾಕ್ಷಣಿಕವಾಗಿ ಅಂದ್ರೆ ಲಕ್ಷಣಾಯುತವಾಗಿ ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮದುವೆ ಆಗತಕ್ಕಂತಹದ್ದು ಕೇವಲ ಭೋಗಕ್ಕಾಗಿ ಮಾತ್ರ ಅಲ್ಲ, ಆ ಕೈ ಹಿಡಿದಂತಹ ಧರ್ಮ ಪತ್ನಿಯ ಸಹಾಯದಿಂದ ಅವಳನ್ನ ಸಂತೋಷಗೊಳಿಸುವುದರ ಮೂಲಕ, ಅವಳನ್ನ ತುಂಬಾ ತೃಪ್ತಿಯಾಗಿ ಇಟ್ಕೊಳ್ಳುವುದರ ಮೂಲಕ, ಅವಳ ಅನುಗ್ರಹವನ್ನು ಪಡೆದು, ಅವಳ ಮೂಲಕ ಜಗನ್ಮಾತೆಯ ಅನುಗ್ರಹವನ್ನು ಪಡೆದು ಮಾಯಾಪಾಶವನ್ನ ಕತ್ತರಿಸಿಕೊಳ್ಬೇಕು. ಆ ರೀತಿಯಲ್ಲಿ ಮಾಯಾಪಾಶವನ್ನು ಕತ್ತರಿಸಿಕೊಳ್ಳುವುದಕ್ಕಾಗಿಯೇ ಆ ವಧುವಿನ ಕೈಯಲ್ಲಿ ಒಂದು ಖಡ್ಗ ಇರುತ್ತದೆ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಗಿರುವಾಗ ಮದುವೆ ಅಂತ ಹೇಳತಕ್ಕಂತಹದ್ದು ಕೇವಲ ಭೋಗಕ್ಕಾಗಿ ಮಾತ್ರ ಅಲ್ಲ, ಸಂತಾನೋತ್ಪತ್ತಿಗಾಗಿ ಮಾತ್ರ ಅಲ್ಲ, ಮಾಯಾಪಾಶವನ್ನು ಕತ್ತರಿಸಿಕೊಳ್ಳುವುದಕ್ಕಾಗಿಯೂ ಆಗಿದೆ ಅಂತನೋ ಒಂದು ಅದ್ಭುತವಾದ ರಹಸ್ಯವನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಆದರೆ ಅದು ಬಹಳ ಕಷ್ಟದ ಕೆಲಸ ಅಂತನ್ನೋದನ್ನು ಕೂಡ ಜನ ಇವತ್ತು ಕಾಣ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ಶ್ರೀರಾಮಕೃಷ್ಣರು, ಕನ್ಯೆ ಶಕ್ತಿ ರೂಪಿಣಿ. ವಿವಾಹ ಸಮಯದಲ್ಲಿ ನೋಡಿಲ್ಲವೇ, ವರ ಪೆದ್ದನ ಹಾಗೆ ಹಿಂದುಗಡೆ ಕುಳಿತುಕೊಳ್ಳುವುದನ್ನು, ಆದರೆ ಕನ್ಯೆ ನಿರ್ಭಯಳಾಗಿ ಕುಳಿತಿರುತ್ತಾಳೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದು ದಕ್ಷಿಣ ಭಾರತದವರಿಗೆ ಅರ್ಥ ಆಗೋದಿಲ್ಲ. ದಕ್ಷಿಣ ಭಾರತದಲ್ಲಿ ಗಂಡೆ ಏನೋ ಒಂದು ಸ್ವಲ್ಪ ಜಂಬದಿಂದ ಕಿರೀಟ ಹಾಕೊಂಡು, ಟೋಪಿ ಹಾಕೊಂಡು ಅಥವಾ ಪೇಟ ಹಾಕೊಂಡು ಜೋರಾಗಿ ಬರ್ಜರಿಯಾಗಿ ಕುಳಿತಿರ್ತಾನೆ. ವಧುವೆ ಏನೋ ಮುದುರ್ಕೊಂಡು ಕೂತಿರೋದನ್ನು ನಾವು ಕಾಣ್ತಿದ್ದೀವಿ ಇಲ್ಲಿ. ಆದ್ರೆ ಅತ್ತ ಕಡೆ ಈ ರೀತಿಯಲ್ಲಂತೆ, ಕನ್ಯೆ ಶಕ್ತಿ ರೂಪಿಣಿ, ಆದ್ರಿಂದ ವಿವಾಹ ಸಮಯದಲ್ಲಿ ನೋಡಿಲ್ವೇ, ವರ ಪೆದ್ದನಾಗಿ ಹಿಂದುಗಡೆ ಕುಳಿತುಕೊಳ್ಳುವುದನ್ನು, ಆದರೆ ಕನ್ಯೆ ನಿರ್ಭಯಳಾಗಿ ಕುಳಿತಿರುತ್ತಾಳೆ ಅಂತ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಂಡದ್ದೇ ಆದರೆ ಆತನ ಹೊರಗಿನ ಐಶ್ವರ್ಯ, ಆತನ ಜಗತ್ತಿನ ಐಶ್ವರ್ಯ ಮರೆತು ಹೋಗಿಬಿಡುತ್ತದೆ. ಆತನ ದರ್ಶನ ಪಡೆದ ನಂತರ ಆತನ ಐಶ್ವರ್ಯದ ಭಾವನೆ ಮನಸ್ಸಿನಲ್ಲಿ ನಿಲ್ಲದು. ಭಕ್ತ ಭಗವದ್ ಆನಂದದಲ್ಲಿ ಒಮ್ಮೆ ಮುಗ್ಧನಾಗಿಬಿಟ್ಟ ಎಂದರೆ ಆತನಿಗೆ ಇನ್ನು ಬೇರೆ ಯಾವುದರ ಭಾವನೆಯೂ ಇರದು. ನರೇಂದ್ರನನ್ನು ನೋಡಿದರೆ ನಾನು ಕೇಳಬೇಕಾಗುವುದಿಲ್ಲ, ನಿನ್ನ ಹೆಸರೇನು, ನಿನ್ನ ಮನೆಯಲ್ಲಿದೆ ಎಂಬುದಾಗಿ. ಹಾಗೆಲ್ಲ ಪ್ರಶ್ನೆ ಹಾಕಲು ಸಮಯ ತಾನೇ ಎಲ್ಲಿರುತ್ತದೆ? ಒಮ್ಮೆ ಒಬ್ಬ ಹನುಮಂತನನ್ನು ಕೇಳಿದನಂತೆ, ಇಂದು ಯಾವ ತಿಥಿ? ಅದಕ್ಕೆ ಆತ ಹೇಳಿದನಂತೆ, ತಮ್ಮ ನನಗೆ ತಿಥಿ ವಾರ ನಕ್ಷತ್ರ ಇವು ಯಾವೂ ಗೊತ್ತಿಲ್ಲ, ನಾನು ಕೇವಲ ರಾಮಚಿಂತನೆಯನ್ನು ಮಾಡುತ್ತಾ ಆನಂದದಿಂದ ಇದ್ದೇನೆ ಅಂತ. ಇಲ್ಲಿ ಎರಡು ಬಹಳ ಪ್ರಾಮುಖ್ಯವಾದಂತಹ ಮಾತನ್ನ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಏನು ಹೇಳಿದ್ರೆ, ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡ ಮೇಲೆ ಜಗತ್ತಿನ ಸಕಲ ವೈಭವಗಳು ಕೂಡ ತುಚ್ಛವಾಗಿ ಕಾಣುತ್ತದೆ ಅಂತ. ಇದನ್ನು ನಾವು ಭಗವದ್ಗೀತೆಯಲ್ಲಿ ಒಂದು ಮಾತಿನಲ್ಲಿ ಕಾಣ್ತೀವಿ. ವಿಷಯ ಸುಖಗಳು ನಮ್ಮ ಇಂದ್ರಿಯಗಳನ್ನು ಬಹಳಷ್ಟು ಆಕರ್ಷಿಸುತ್ತವೆ. ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಮನಸ್ಸನ್ನು ಆತ್ಮದಲ್ಲಿ ಏಕಾಗ್ರಗೊಳಿಸದೆ ಹೋದರೆ ಸಾಕ್ಷಾತ್ಕಾರ ಸಾಧ್ಯವಿಲ್ಲ. ಅದಕ್ಕೋಸ್ಕರವೇ ಮನುಷ್ಯ ಏನ್ ಮಾಡ್ತಾನೆ, ಉಪವಾಸ ವ್ರತವನ್ನು ಕೈಕೊಂಡಿದ್ದಾನೆ. ಉಪವಾಸ ಅಂತ ಹೇಳಿದ್ರೆ ಪರಮಾತ್ಮನ ಉಪ ಅಂದ್ರೆ ಹತ್ತಿರ, ಪರಮಾತ್ಮನ ಹತ್ತಿರ ವಾಸವಾಗಿರುವುದು ಅಂತ ಅರ್ಥ. ಅದಕ್ಕೆ ಊಟ ಮಾಡದಿರೋದಕ್ಕೆ ಉಪವಾಸ ಯಾಕೆ ಅಂತ, ಯಾಕೆ ಹೆಸರು ಬಂತು ಅಂತಂದ್ರೆ, ಅದು ಭಗವಂತನ ಬಳಿಯಲ್ಲಿ ಒಂದು ದಿನವಾದರೂ ಕೂಡ ಸಂಪೂರ್ಣ ಮನಸ್ಸನ್ನು ಕೊಟ್ಟು ನಾವು ಅವನ ಧ್ಯಾನದಲ್ಲೇ ಇರಬೇಕಾದ್ರೆ ನಿದ್ರೆ ಮಾಡಬಾರ್ದಲ್ಲ. ಅದಕ್ಕೋಸ್ಕರ ಹೊಟ್ಟೆಗೂ ಕೂಡ ಹಿಟ್ಟಾಕಬಾರದು. ಯಾವಾಗ ಹೊಟ್ಟೆಗೆ ಚೆನ್ನಾಗಿ ಹಿಟ್ಟು ಹಾಕ್ತೇವೋ ಶರೀರ ಹೇಳ್ತದೆ ಬಾ ಮಲ್ಕೋಣ ಅಂತ. ಆಮೇಲೆ ಇನ್ಯಾರ ಸ್ಮರಣೆ ಮಾಡೋದು? ಆಮೇಲೆ ಆ ಉಪವಾಸದೊಂದಿಗೆ ಜಾಗರಣೆಯನ್ನು ಕೂಡ ಹೇಳಲಾಗಿದೆ. ರಾತ್ರಿ ನಿದ್ರೆಯನ್ನು ಕೂಡ ಮಾಡಬಾರದು. ಊಟವನ್ನು ಮಾಡದೇನೇನೆ ಚೆನ್ನಾಗಿ ಮಲ್ಕೊಂಡು ನಿದ್ರೆ ಮಾಡತಕ್ಕಂಥವರು ಇದ್ದಾರೆ, ಹಸುವೆ ಬಾಧೆಯನ್ನು ತಾಳಲಾರದೆ. ಊಟ ಮಾಡದೇ ಇರೋದ್ರಿಂದ ನಿದ್ರೆ ಸ್ವಲ್ಪ ಕಡಿಮೆ ಆಗ್ತದೆ, ಆದರೂ ಆಯಾಸದಿಂದ ನಿದ್ರೆ ಬರ್ತದೆ. ಆದರೆ ಆ ನಿದ್ರೆಯನ್ನು ಹೋಗಲಾಡಿಸಿಕೊಂಡು, ಭಗವಂತ ಇವತ್ತು ನಾನು ಊಟವನ್ನು ಮಾಡದೆ ನಿದ್ರೆಯನ್ನು ಮಾಡದೆ ನಿನ್ನನ್ನು ಕರಿತಾ ಇದ್ದೇನೆ ಅಂತನ್ನುವ ಈ ಒಂದು ದೃಷ್ಟಿಯಿಂದ ಹೋಗಬೇಕು. ಹಾಗೆ ಉಪವಾಸವನ್ನು ಮಾಡಿದಾಗ ಇಂದ್ರಿಯಗಳೆಲ್ಲ ಬಳಲುತ್ತವೆ. ಕಣ್ಣು ಬೇಡ, ಪ್ರಪಂಚದ ಬೇಡ, ಓ ಆ ವಸ್ತು ಯಾವುದು ಬೇಡ, ಕಿವಿ ಅದು ಬೇಡ. ಆಮೇಲೆ ಪಂಚೇಂದ್ರಿಯಗಳೆಲ್ಲವೂ ಕೂಡ ತಮ್ಮ ತಮ್ಮ ಕಾರ್ಯವನ್ನು ಬಿಟ್ಟು ಸುಮ್ಮನೆ ಇರುತ್ತವೆ. ಉಪವಾಸ ಎರಡು ದಿವಸ ಮಾಡಿದವ್ರನ್ನ ಮೂರು ದಿವಸ ಮಾಡಿದವ್ರನ್ನ ನೋಡಬೇಕು, ಅವನಂತಹ ಯೋಗಿಯೇ ಇನ್ನಿಲ್ಲ. ಆಮೇಲೆ ಮೆಲ್ಲ ಅವನಿಗೆ ಮೊದಲು ನಿಂಬೆಹಣ್ಣಿಂದ ಸಹ ಕೊಡಿ, ಆಮೇಲೆ ದ್ರಾಕ್ಷಿ ರಸ ಕೊಡಿ, ಆಮೇಲೆ ಕಿತ್ತಳೆ ಹಣ್ಣಿಂದ ಸಹ ಕೊಡಿ, ಆಮೇಲೆ ಊಟೋಪಚಾರಗಳನ್ನು ಕೊಡಿ, ಆಮೇಲೆ ಮೆಲ್ಲಿಗೆ ಚೇರಿಕೊಳ್ಳುತ್ತದೆ. ಆಗ ನೋಡಬೇಕು ಅವನ ತಮಾಷೆ, ಎಲ್ಲವೂ ಬೇಕು, ಇನ್ನೇನೇನಿದೆಯೋ ಅವೆಲ್ಲವೂ ಬೇಕು. ಅದನ್ನ ಶ್ರೀಕೃಷ್ಣ ಬಹಳ ಸ್ವಾರಸ್ಯವಾಗಿ ಹೇಳ್ತಾನೆ. ಕೇವಲ ಇಂದ್ರಿಯಗಳನ್ನು ಉಪವಾಸಗಡೆಯಿದ್ದರಿಂದ ಮಾತ್ರವೇ ಎಲ್ಲ ವಿಷಯ ವಾಸನೆಗಳನ್ನು ಹೋಗಲಾಡಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಆದರೆ ಪರಮಾತ್ಮನನ್ನು ಕಂಡಾಗ ಮಾತ್ರವೇ ಅವುಗಳೆಲ್ಲವೂ ನಾಶವಾಗಿ ಹೋಗಿಬಿಡುತ್ತವೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಇಂದ್ರಿಯಗಳಿಗೆ ಉಪವಾಸವನ್ನು ಹಾಕಿದವನಿದ್ದಾನಲ್ಲ, ಹೊಟ್ಟೆಗೆ ಉಪವಾಸ ಹಾಕಿದ ಸಾಕು, ಬಾಕಿ ಉಳಿದ ಇಂದ್ರಿಯಗಳೆಲ್ಲ ಸುಮ್ಮನೆ ಮಲ್ಕೊಂಡು ಬಿಡುತ್ತವೆ. ಆ ರೀತಿಯಲ್ಲಿ ನಿರಾಹಾರ ಮಾಡಿದಂತಹ ಮನುಷ್ಯ ಇದ್ದಾನಲ್ಲ, ಅವನ ಬಳಿಯಿಂದ ಎಲ್ಲ ವಿಷಯ ವಸ್ತುಗಳು ದೂರ ಹೋಗಿಬಿಡುತ್ತವೆ. ಹೇಗೆ ಹೋಗುತ್ತವೆ ಅಂತಂದ್ರೆ ಬಹಳ ಚಾಲಾಕಿ ಆ ವಿಷಯ ವಸ್ತುಗಳಿಗೆ. ರಸವರ್ಜ್ಯಂ ವಿಷಯ ನಿವರ್ತಂತೆ. ರಸ ಅಂದ್ರೆ ಅನುಭವಿಸಬೇಕು ಅನ್ನುವ ಆಸೆಯನ್ನ ಮಾತ್ರ ಅಲ್ಲೇ ಬಿಟ್ಟು ವಸ್ತುಗಳು ಮಾತ್ರ ದೂರ ಹೋಗುತ್ತವೆ ಅಷ್ಟೇ. ಆಸೆ ಅದು ಸಾಯೋದೇ ಇಲ್ಲ, ಸತ್ತಂತೆ ಬಿದ್ದಿರುತ್ತದೆ. ಜಿಗಣೆ ಅಂತ ಒಂದಿದೆ, ಅದು ಸೆಕೆಗಾಲದಲ್ಲಿ ಸತ್ತಂತೆ ಬಿದ್ದಿರುತ್ತದೆ, ಎಲ್ಲ ತಿಳ್ಕೊಂಡಿರ್ತದೆ, ಅದು ಇನ್ನೇನು ತೊಂದರೆ ಕೊಡೋದಿಲ್ಲ ಅಂತ. ಎರಡು ಮಣೆ ಆಗುತ್ತಲೇ ಎಲ್ಲ ನಿಮಿರಿಕೊಂಡು ಕಚ್ಚಿ ರಕ್ತವನ್ನು ಹೀರಿಬಿಡುತ್ತವೆ. ಹಾಗೇನೇ ಎಲ್ಲ ಇಂದ್ರಿಯಗಳು ಕೂಡ ಈ ಉಪವಾಸದಿಂದಾಗಿ ಮಲ್ಕೊಂಡು ಬಿಡುತ್ತವೆ. ಆದರೆ ಆ ಮನದೊಳಗಡೆನ ಆಸೆ ಮಾತ್ರ ಹಾಗೇ ಇರ್ತದೆ ಅಂತ ಅನ್ನೋದಕ್ಕೆ ಸಾಕ್ಷಿ ಏನಪ್ಪಾ ಅಂತಂದ್ರೆ, ಊಟ ಮಾಡಿದ ಮೇಲೆ ಬಾಕಿ ಉಳಿದವುಗಳೆಲ್ಲ ಬಂದು ಉಪಸ್ಥಿತವಾಗಿ ಬಿಡುತ್ತವೆ. ಅಂತಹ ರಸವೂ ಕೂಡ ಅಂದ್ರೆ ಆಸೆಯೂ ಕೂಡ ಹೊರಟು ಹೋಗ್ತದೆ ಯಾವಾಗ ಪರಂದೃಷ್ಟ್ವ, ಪರಮಾತ್ಮನನ್ನು ಕಂಡ ಮೇಲೆ ಮಾತ್ರವೇ. ಪರಮಾತ್ಮ ಎಷ್ಟು ಸುಂದರ, ಎಷ್ಟು ಆನಂದ ಸ್ವರೂಪಿ ಅಂತನೋ ಮಾತು ನಮಗೆ ಅರ್ಥವಾಗುವುದಿಲ್ಲ. ಅದಕ್ಕೋಸ್ಕರವೇ ಎಷ್ಟು ಹೇಳಿದ್ರೂ ಕೂಡ ಈ ಜನ್ಮ ಒಂದು ಹೀಗೆ ಇದ್ದುಬಿಡ್ತಾನೆ ಅಂತ ನಾವು ಲೆಕ್ಕ ಹಾಕ್ತೀವಿ. ಮುಂದಿನ ಜನ್ಮದಕ್ಕೆ ಅದನ್ನೆಲ್ಲ ನೋಡ್ಕೊಳ್ಳೋಣ. ಆದರೆ ಭಗವಂತನ ಆ ಸೌಂದರ್ಯ ಅಂತ ಹೇಳ್ತಕ್ಕಂಥದ್ದು, ಭಗವಂತನ ಆನಂದ ಅಂತ ಹೇಳ್ತಕ್ಕಂಥದ್ದು ನಮ್ಮ ಜೀವಕ್ಕೆ ಸ್ವಲ್ಪ ಕಿಂಚಿತ್ತಾದರೂ ಅನುಭವ ಆಯಿತು ಅಂತ ಹೇಳಿದ್ರೆ ಆಗ ನಾವು ಹೋಗೋದಿಲ್ಲ ಅದರ ಸುದ್ದಿಗೆ. ನಿಮ್ಗೆ ಗೊತ್ತಿರಬಹುದು, ರಾಮಾನುಜಾಚಾರ್ಯರ ಕಾಲದಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನ ಹೊರಗಡೆ ಕರ್ಕೊಂಡು ಹೋಗಬೇಕಾದ್ರೆ ಎತ್ಕೊಂಡೇ ಹೋಗ್ತಾ ಇದ್ದ. ಎಲ್ಲರೂ ತಮಾಷೆ ಮಾಡ್ತಾ ಇದ್ರು, ಏನೋ ಇದು ಅಂತ, ನಿಮ್ಗೆ ಯಾಕದಿಲ್ಲ ಅಂತ ಅವನು ಎತ್ಕೊಂಡೇ ಹೋಗ್ತಾ ಇದ್ದ. ರಾಮಾನುಜಾಚಾರ್ಯರು ಒಮ್ಮೆ ಕೇಳಿದ್ರು, ಏನೋ ಇದು ಎಲ್ಲಾದರೂ ಉಂಟೆ ಹೆಂಡತಿ ಈ ರೀತಿ ಎತ್ಕೊಂಡು ಹೋಗುವಂತಹದ್ದು, ಹೊತ್ಕೊಂಡು ಹೋಗುವಂತಹದ್ದು. ಅದಕ್ಕೆ ಆತ ಹೇಳ್ದ, ರಾಮಾನುಜಾಚಾರ್ಯರವರ ಪ್ರಸನ್ನ ಗಾಂಭೀರ್ಯ ಮುಖವನ್ನು ಕಂಡು ಉತ್ತರ ಕೊಡಬೇಕು ಅಂತ ಮನಸ್ಸಾಯ್ತು. ಸ್ವಾಮಿ ಮತ್ತೇನಿಲ್ಲ, ಮದ್ರಾಸ್ನಲ್ಲಿ ಬಿಸಿಲು ಜಾಸ್ತಿ, ನೆಲ ಎಲ್ಲ ಕಾದುಕೊಂಡಿರುತ್ತದೆ, ಆ ಬಿಸಿ ನೆಲದ ಮೇಲೆ ನನ್ನ ಆಕೆ ಕಾಲುಗಳಿಂದ ನಡೀತಾ ಇತ್ತು ಅಂತ ಹೇಳಿದ್ರೆ ಕಣ್ಣು ಕೆಂಪಾಗಿ ಕಣ್ಣ ಕಾಂತಿ ಹೊಟ್ಟೋಗ್ಬಿಡುತ್ತೆ. ನನ್ನ ಆಕೆಯ ಕಣ್ಣು ಅಂತಂದ್ರೆ ಈ ಪ್ರಪಂಚದಲ್ಲಿ ಇನ್ಯಾರಿಗೂ ಆ ಥರದ ಕಣ್ಣಿಲ್ಲ, ಆ ಕಣ್ಣಿಗಾಗಿ ನಾನು ಆಕೆಯನ್ನು ಮದುವೆ ಮಾಡಿಕೊಂಡದ್ದು. ಆ ಕಣ್ಣು ಹಾಳಾಗೋಯ್ತು ಅಂತಂದ್ರೆ ನಾನು ಇನ್ಯಾವುದನ್ನು ನೋಡೋದು. ಆ ಕಣ್ಣಿನ ಮೇಲಿನ ಆಸೆಯಿಂದಾಗಿ ನಾನು ಅವಳನ್ನ ಈ ರೀತಿಯಲ್ಲಿ ರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಆಗ ರಾಮಾನುಜಾಚಾರ್ಯರು ಹೇಳಿದ್ರಂತೆ, ನೋಡೋ ಅದಕ್ಕಿಂತಲೂ ಸುಂದರವಾದಂತಹ ಭಗವಂತನ ಕಣ್ಣುಗಳನ್ನು ನಿಂಗೆ ತೋರಿಸಿದ್ರೆ ಈ ಹುಚ್ಚನ್ನು ಬಿಡ್ತೀಯೋ? ತೋರಿಸಿದ್ರೆ ನೋಡೋಣ. ಆಮೇಲೆ ತಕ್ಷಣ ಪಾರ್ಥಸಾರಥಿ ದೇವಸ್ಥಾನಕ್ಕೆ ಅವನನ್ನು ಕರೆದೊಯ್ದು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಪಾರ್ಥಸಾರಥಿಯನ್ನ ನೋಡಲಿ, ಭಗವಂತನ ದಿವ್ಯವಾದಂತಹ ನಯನಗಳನ್ನು ನೋಡಲಿ ಅಂತ ರಾಮಾನುಜಾಚಾರ್ಯರು ಹೇಳಿದ್ರೆ ಇವನು ನೋಡಿದ. ನೋಡಿದ್ರೆ ಸಾಕ್ಷಾತ್ತಾಗಿ ಭಗವಂತನ ಕಣ್ಣುಗಳು ಈ ಮೂರು ಲೋಕದಲ್ಲೂ ಕೂಡ ಕಾಣ ತೆಗೆದಿರಬಹುದಾದಂತಹ ದಿವ್ಯವಾದಂತಹ ನಯನಗಳು ಆಶೀರ್ವಾದದ ಮಳೆಯನ್ನ ಕರೆಯುತ್ತಾ ಪ್ರೀತಿಯನ್ನೇ ಸೂಸ್ತಾ ಅಲ್ಲಿ ಮಿರಿತಾ ಇರತಕ್ಕಂಥದ್ದನ್ನು ಕಂಡು ಸಂಪೂರ್ಣ ಮಾರು ಹೋಗಿಬಿಟ್ಟ ರಾಮಾನುಜಾಚಾರ್ಯ ಶರಣಾಗಿ. ಅಂದಿನಿಂದ ಅವನ ಹೆಂಡತಿಯ ವ್ಯಾಮೋಹವನ್ನು ಬಿಟ್ಟುಬಿಟ್ಟ. ಭಗವದ್ ಆನಂದ ಅಂತ ಹೇಳ್ತಕ್ಕಂಥ ಅದರ ರುಚಿ ಒಂದು ಸ್ವಲ್ಪವಾದರೂ ಸಿಕ್ಕಿದ್ರೆ ನಾವು ನೀವು ಯಾತಕ್ಕೆ ಸುಮ್ಮನೆ ಒದ್ದಾಡ್ತಾ ಇದ್ದು ಅಲ್ವಾ? ಆದ್ರಿಂದ ಭಗವಂತಂದೇ ತಪ್ಪು, ಸ್ವಲ್ಪನಾದರೂ ರುಚಿ ತೋರಿಸಲು ನಮಗೆ. ಆದ್ರಿಂದ ಇವತ್ತು ಶ್ರೀರಾಮಕೃಷ್ಣನ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನೋಡಿ, ನೀವೇ ಹೇಳಿದ್ದೀರಿ ಅದು ರುಚಿ ಸಿಕ್ತು ಅಂತ ಹೇಳಿದ್ರೆ ಬಾಕಿ ಉಳಿದ ರುಚಿ ನೋಡಕ್ ಹೋಗೋದಿಲ್ಲ ಅಂತ. ಆದ್ರಿಂದ ಖಂಡಿತವಾಗಿ ನೀವು ನಮಗೆ ಆ ಪರಮಾನಂದದ ರುಚಿಯನ್ನ ಕೊಂಚವಾದರೂ ತೋರಿಸಲೇಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು, ನನ್ನ ಪರವಾಗಿ ನೀವು ಪ್ರಾರ್ಥನೆ ಮಾಡಿಕೊಂಡು ಹಿಂದಿನ ಉಪನ್ಯಾಸವನ್ನ ಮುಗಿಸೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸುಷ್ಟೇ ಜಗತ್ ಸುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.